ಶ್ರೀಮತಿ ಮಂಗಳಾ ಕಿರಣ್ ನೀಲ್ಗುಂದ ಅವರೊಡನೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಶ್ರೀಮತಿ ಮಂಗಳಾ ಕಿರಣ್ ನೀಲ್ಗುಂದ್ ಅಂತೇಳಿ, ಇವರು ಮೂಲತಃ ಕೃಷಿ ಪದವಿದಾರೆ. ಕೃಷಿಯನ್ನ ಮುಗಿ ಸಾಕಷ್ಟು ಜನ ಪದವಿ ಆದ್ಮೇಲೆ ನಾವೆಲ್ಲ ನೋಡ್ತಾ ಇರ್ತೀವಿ, ನೌಕರಿಗಾಗಿ ಹೋಗ್ತಾ ಇರ್ತಾರೆ. ಬೇರೆ ಬೇರೆ ಕಡೆ ಬೇರೆ ಖಾಸಗಿ ನೌಕರಿಗಳಿರ್ಬಹುದು ಅಥವಾ ಸರ್ಕಾರಿ ನೌಕರಿಗಳಿರ್ಬಹುದು, ವಿಶ್ವವಿದ್ಯಾಲಯಗಳಲ್ಲಿ ಹೀಗೆಲ್ಲ ಅರೆ ಸರ್ಕಾರಿ ಉದ್ಯೋಗಗಳು ಖಾಸಗಿ ಉದ್ಯೋಗಗಳನ್ನ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ. ಆದರೆ ಇವರು ಕೃಷಿ ಪದವಿಯನ್ನ ಮುಗಿಸಿ ಕೃಷಿ ಜೊತೆ ಕುರಿ ಸಾಕಾಣಿಕೆಯಲ್ಲಿ ತೊಡಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾಕೆ ಅವರು ಈ ಕುರಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ, ಹೇಗೆ ಲಾಭ ಬರ್ತಾ ಇದೆ ಕುರಿ ಸಾಕಾಣಿಕೆ, ಜೊತೆಗೆ ಕೃಷಿಗೆ ಮತ್ತು ಈ ಒಂದು ಕುರಿ ಸಾಕಾಣಿಕೆಗೆ ಯಾವ ರೀತಿ ಪೂರಕವಾಗಿದ್ದಾವೆ, ಹೇಗೆ ನಿಭಾಯಿಸಿಕೊಂಡು ಹೋಗ್ತಾ ಇದ್ದಾರೆ, ಲಾಭ ಹೇಗೆ ಬರ್ತಾ ಇದೆ ಅಂತಕ್ಕಂತ ಹಲವಾರು ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಹಂಚ್ಕೊತಿದ್ದಾರೆ. ಬನ್ನಿ, ಅವರ ವಿಚಾರಗಳನ್ನ ಕೇಳೋಣಂತ ಇವತ್ತಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ ಸರ್. ತಮ್ಮ ಪೂರ್ತಿ ಹೆಸರನ್ನ ಹೇಳಿ ನಮ್ಮ ಕೇಳುಗರಿಗೆ, ಜೊತೆಗೆ ತಮ್ಮ ವಿಳಾಸವನ್ನ ತಿಳಿಸಿ ಮೊದಲನೇದಾಗಿ. ನನ್ನ ಹೆಸರು ಮಂಗಳಾ ಕಿರಣ್ ನಿಲ್ಗುಂದ. ಗದಗ್ ಜಿಲ್ಲೆ ಗದಗ್ ತಾಲೂಕು ಮುಳಗುಂದ ಅಂತಕ್ಕಂತ ಒಂದು ಗ್ರಾಮ ನಮ್ದು, ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುತ್ತೆ ಮುಳಗುಂದ ಅಂತ. ನಾನು ಕೃಷಿ ಪದವೀಧರೆಯಾಗಿದ್ದು ಈ ಕುರಿ ಸಾಕಾಣಿಕೆ ಮತ್ತು ಆಡು ಸಾಕಾಣಿಕೆಯನ್ನು ಸುಮಾರು 8 ವರ್ಷದಿಂದ ಮಾಡ್ತಾ ಇದ್ದೀನಿ. ನನ್ನ ಫೋನ್ ನಂಬರ್ 8971407241. ಒಳ್ಳೇದು. ತಾವು ಕೃಷಿ ಪದವಿಯನ್ನ ಮುಗಿಸಿದ ತಕ್ಷಣ ಕುರಿ ಸಾಕಾಣಿಕೆ ಪ್ರಾರಂಭ ಮಾಡಿದ್ರ ಅಥವಾ ಮುಂಚಿತವಾಗಿ ಮತ್ತೆ ಬೇರೆ ಏನಾದ್ರೂ ಉದ್ಯೋಗಗಳನ್ನ ಮಾಡ್ತಾ ಇದ್ರ ಹೇಗೆ? ಇಲ್ಲ ಸರ್, ನಾವು ಅದಕ್ಕೆ ಕೃಷಿ ಪದವಿ ಮುಗಿಸಿದ್ಮೇಲೆ ಒಂದ್ 2-3 ನೌಕರಿ ಬಂದ್ವಿ ಸರ್. ಆದ್ರ ಮನಿ ಒಳಗ ನಮ್ಮ ಮನೆಯವರು ಒಬ್ಬರಾಗಿದ್ರಿಂದ, ಮತ್ತ ನಮ್ದು ರೈತಾಪಿ ಕುಟುಂಬ, ನಮ್ ಅಜ್ಜನೂ ರೈತರು, ನಮ್ಮ ತಂದೆಯವ್ರು ರೈತರು, ಆಮೇಲೆ ನಮ್ಮ ಮಾವನೂ ರೈತರು, ನಮ್ಮ ಯಜಮಾನರು ರೈತರು ಆಗಿದ್ರಿಂದ ನಮ್ಗ ಹೊರಗ್ ನೌಕರಿ ಮಾಡಕ್ ಹೋಗ್ಬೇಕು ಅಂತ ಅನಿಸ್ತಿಲ್ರಿ ಸರ್. ಹಿಂಗಾಗಿ ನಾವು ಹೊಲದ ಜೊತೆಗೆ ಇದು ಕೃಷಿಯೇತರ ಚಟುವಟಿಕೆ ಅಂತ ಕುರಿ ಸಾಕಾಣಿಕೆ ಮತ್ತು ಕೋಳಿ ಸಾಕಾಣಿಕೆನ ಪ್ರಾರಂಭ ಮಾಡಿದ್ವಿ. ಈ ನೋಡಿ, ಕೃಷಿಯೇತರ ಚಟುವಟಿಕೆಗಳಂದ್ರೆ ಸಾಕಷ್ಟು ಬರ್ತಾವೆ. ಈಗ ಹೈನುಗಾರಿಕೆ ಬರ್ತದ, ಮೀನು ಕೃಷಿ, ಜೇನು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಆಡು ಸಾಕಾಣಿಕೆ, ಈಗ ಹಲವಾರು ಬರ್ತಾವೆ. ಆದ್ರೆ ತಾವು ಆಯ್ಕೆ ಮಾಡ್ಕೊಂಡದ್ದು ಕುರಿ ಸಾಕಾಣಿಕೆಯನ್ನ ಆಯ್ಕೆ ಮಾಡ್ಕೊಂಡ್ರೆ ಯಾಕೆ? ಯಾಕಂದ್ರೆ ಸರ್, ಇಲ್ಲಿ ನಮ್ದು ಗದಗ್ ಜಿಲ್ಲೆಯಲ್ಲಿ ನಮ್ದು ಮುಳಗುಂದ ಹೆಂಗೈತಂದ್ರೆ ಸರ್, ನೀರಿನ ಅಭಾವ ಸ್ವಲ್ಪ ಜಾಸ್ತಿ ಇದೆ ಸರ್. ನಮ್ ಹೊಲದಾಗ ನೀರಿನ ಕೊರತೆ ಇದ್ದಿದ್ರಿಂದ ಬೋರ್ ಹೊಡ್ಸಿದ್ರು ನೀರ್ ಬೀಳಿಲ್ಲ ಸರ್. ಆದ್ರಿಂದ ಒಂದು ಕೃಷಿ ಹೊಂಡ ಮಾಡಿದ್ವಿ ಸರ್. ಆ ಕೃಷಿ ಹೊಂಡದೊಳಗ ಅಂದ್ರೆ ಅಜ್ಜಾರು ಮೊದ್ಲಿಂದನು ಬರೀ ನೀರಾವರಿ ಇಲ್ದನ ಮಾಡ್ತಾ ಇದ್ರು ಸರ್, ಒಣ ಬೇಸಾಯನ ಮಾಡ್ತಾ ಇದ್ರು. ಆದ್ರಿಂದ ನಾವೇನ್ ಮಾಡಿದ್ವಿ, ಮತ್ತೀಗ ಹೈನು ಮಾಡಕ್ಕೂ ನೀರ್ ಬೇಕ್ರಿ, ಮೀನ್ ಸಾಕಾಣಿಕೆಗೆ ನೀರ್ ಬೇಕ್ರಿ, ಎಲ್ಲಾರ್ಗು ನೀರ್ ಬೇಕ್ರಿ. ಬಟ್ ಈ ಕುರಿಗೆ ಏನೈತಂದ್ರೆ ಸ್ವಲ್ಪ ನೀರು ಕಡಿಮೆ ನೀರಿನೊಳಗ ನಾವ್ ಮಾಡ್ಬೋದ್ರಿ. ಆದ್ರಿಂದ ನಾವೇನ್ ಮಾಡಿದ್ವಿ, ಕೃಷಿ ಹೊಂಡ ಹಾಕಿಸ್ಕೊಂಡು ಅದು ಆ ನೀರ್ನಲ್ಲೇ ನಾವ್ ಒಂದ್ ಸಣ್ಣ ಮೋಟರ್ ಕುಂದಿರ್ಸ್ಕೊಂಡು ಆ ನೀರ್ನಾಗ ನಾವು ಮೊದ್ಲು ಟಗರು ಸಾಕಾಣಿಕೆ ಪ್ರಾರಂಭ ಮಾಡಿದ್ವಿ. ಎಷ್ಟು ಟಗರು ಮರಿಗಳಿಂದ ಸಾಕಾಣಿಕೆ ಪ್ರಾರಂಭ ಆಯ್ತು ತಮ್ದು? ನಮ್ದು ಮೊದ್ಲು 30 ಟಗರನ್ನ ತಗೊಂಬಂದಿವ್ರಿ. ಆಮೇಲೆ 30 ಟಗರ್ನಿಂದ ಅದನ್ನ ನಾವು ತರೋದು, ಆಮೇಲೆ ಸ್ವಲ್ಪ ದಿನ ಮಾರಾಟ ಮಾಡಿದ್ವಿ, ಆಮೇಲೆ ತಗೊಂಬಂದ್ವಿ, ಮಾರಾಟ ಮಾಡಿದ್ವಿ. ಆದ್ರೆ ಹೊರಗಡೆಯಿಂದ ಏನ್ ಮರಿ ತರಕ್ ಚಲೋ ಮಾಡಿವಲ್ಲ, ರೋಗದ ಒಂದು ಕುರಿಗಳು ನಮಗ ಟಗರುಗಳು ಸಿಗ್ತಾವಿದ್ವು. ಹಿಂಗಾಗಿ ಮತ್ತೇನ್ ಮಾಡಿದ್ವಿ, ಮನೆ ನಾವು ನಮ್ಮವ್ವ ಆಡು, ನಮ್ಮವ್ವ ಕುರಿ, ಹೆಣಗುರಿ ಚಲೋ ಮಾಡಿದ್ವಿ. ಚಲೋ ಮಾಡಿ ಅದ್ ಹೊರಗಿಂದ ತರದನ್ನ ಬಿಟ್ಟಿವ್ರಿ ನಾವು. ಮರಿ ಮನೆಯಲ್ಲೇ ಮರಿ ಕುರಿ ಇಳಿದ ತಕ್ಷಣ ಅದೇ ಮರಿಯನ್ನ ದೊಡ್ಡದ್ ಮಾಡೋದು. ದೊಡ್ಡದ್ ಮಾಡಿ ಮಾರಾಟ ಮಾಡೋದು. ಮಾರಾಟ ಮಾಡೋದು. ಹೌದು. ಈಗ ತಾವು 8 ವರ್ಷಗಳಿಂದ ಕುರಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ರಿ, ಸದ್ಯ ತಮ್ಮ ಹತ್ರ ಎಷ್ಟು ಕುರಿಗಳ ಸಾಕಾಣಿಕೆ ಇದಾವ? ನಮ್ಮ ಹತ್ರ ಈಗ ಒಂದ್ 300 ಹೆಣ್ಣುಗುರಿ ಇದಾವ್ರಿ, ಒಂದ್ 25 ಆಡದವ್ರಿ. 300 ಮತ್ತು 25 ಆಡಗಳು. ಹಾ, 25 ಆಡವ್ರಿ. ಈ ಮಾರಾಟಕ್ ಬಂದಿರೋ ಒಂದ್ 100 ಟಗರ್ ಅದಾವ್ರಿ. ಮಾರಾಟಕ್ ಬಂದಿರೋ 100 ಟಗರ್ ಮರಿಗಳಿದಾವೆ. ಅಂದ್ರೆ ನಾವು ಟಗರ್ನಷ್ಟ ಮಾರಾಟ ಮಾಡ್ತೇವ್ರಿ. ಹೆಣಗುರಿ ಏನೈತಲ್ಲ, ವಯಸ್ಸಾಗಿದ್ದು ಹೆಣಗುರಿ ಮಾರಾಟ ಕೊಡ್ತೇವೆ. ಆಮೇಲೆ ಸಣ್ಣ ಮರಿ ಏನೈತಲ್ಲ, ಅದನ್ನ ಹಿಂಡಿಗೆ ನಾವು ಜೋಡಿಸ್ಕೊಂತ ಹೋಗ್ತೇವೆ. ಅಂದ್ರೆ ನಾವು ಎರಡೂ ಪದ್ಧತಿ ಒಳಗೂ ನಾವು ಕುರಿ ಸಾಕಾಣಿಕೆ ಮಾಡ್ತಾ ಇದ್ರು. ಅಂದ್ರೆ ಕೊಟ್ಟಿಗೆ ಪದ್ಧತಿ ಮತ್ತು ಹೊರಗಡೆ ಮೇಯ್ಸ ಪದ್ಧತಿಯಲ್ಲೂ ಮಾಡ್ತೇವೆ ಮೇಡಮ್. ಹೊರಗೆ ಅಡ್ಡಾಡಿ ಮೇಯಿಸ್ತಕ್ಕಂತ ಪದ್ಧತಿ. ಎರಡೂ ಪದ್ಧತಿ ಒಳಗೂ ನಾವು ಕುರಿ ಸಾಕಾಣಿಕೆ ಮಾಡ್ತಾ ಇದೀವಿ. ಈಗ ನೋಡ್ರಿ, 300 ಕುರಿ, 30 ಕುರಿಯಿಂದ 300 ಕುರಿಗಳನ್ನ ಮಾಡ್ಕೊಂಡಿರಿ. ಅದಕ್ಕೆ ಶೆಡ್, ಸ್ಥಳಾವಕಾಶ ಯಾವ ರೀತಿ ಡಿಸೈನ್ ಮಾಡ್ಕೊಂಡ್ರಿ, ಯಾವ ರೀತಿ ಎಷ್ಟು ಖರ್ಚದು ಬಂತು ತಮಗೆ? ಸರ್, ಮೊದ್ಲು ನಾವು 30 ಟಗರನ್ನ ಸಾಕದಾಗ ಮನಿ ಹತ್ರನ ಒಂದು ತಂತಿ ಬೇಲಿ ಮತ್ತ ಕಂಬರ ಹಾಕಿ ಕಡಿಮೆ ಖರ್ಚಿನೊಳಗ, ಅಂದ್ರೆ ಗ್ರೀನ್ ಶೆಡ್ ನೆಟ್ ಎಲ್ಲ ಹಾಕಿ ಕಡಿಮೆ ಖರ್ಚಿನೊಳಗ ಪ್ರಾರಂಭ ಮಾಡಿದ್ವಿ ಸರ್ ನಾವು ಮೊದ್ಲು. ಆಮೇಲೆ ನಾವು ಅದು 30 ರಿಂದ 100 ಆತ್ರಿ, 150 ಆದಾಗ ಅವ ನಮ್ಗ ಒಂದು ಒಳ್ಳೆ ಶೆಡ್ ಬೇಕು ಅಂತ ಅನಿಸ್ತಿರೋದು. ಅವಾಗ ಏನ್ ಮಾಡಿದ್ವಿ, ನಾವು ನಮ್ದ ಊರ್ ಹತ್ರನ ಒಂದ್ ಹೊಲ ಇದೆ ರೀ ಸರ್, 4 ಎಕರೆ ಹೊಲ. ಆ 4 ಎಕರೆ ಹೊಲದೊಳಗ ನಾವು 30x190 ಒಂದ್ ಒಳ್ಳೆ ಒಂದು ಗಾಳಿ ಆಡೋ ಅಂತ ಒಂದು ಶೆಡ್ ಅನ್ನು ನಿರ್ಮಾಣ ಮಾಡ್ಕೊಂಡ್ರಿ. ಸುಮಾರು 8-10 ಲಕ್ಷ ಅದು ಶೆಡ್ ಗೆ ಖರ್ಚಾಯ್ತು. ಅಂದ್ರೆ ನಾವು 5 ವರ್ಷ ಆದ್ಮೇಲೆ ನಾವು ಆ ಶೆಡ್ ಅನ್ನು ನಿರ್ಮಾಣ ಮಾಡ್ಕೊಂಡ್ರಿ. 5 ವರ್ಷದವರೆಗೂ ನಮ್ಮ ಮನೆ ಹತ್ರನ ಮೊದ್ಲು ನಾವು ಟಗರ್ ಸಾಕಾಣಿಕೆ ಮಾಡಿದ್ವಿ. ಮನೆ ಹತ್ರ ಊರಲ್ಲಿನೇ ನಿಮಗೆ ಏನ್ ತೊಂದರೆ ಆಗ್ಲಿಲ್ಲ? ಊರಲ್ಲಿ ಮರಿಗಳನ್ನ ಸಾಕೋದು ಅಥವಾ ಇದನ್ ಮಾಡೋದು ಅದು ಹೆಂಗಂದ್ರೆ ನಮ್ಮ ಮನೆ ಹತ್ರ ಅಂದ್ರೆ ಸ್ವಲ್ಪ ಜಾಗದೊಳಗ ಮೊದ್ಲು ಕಟ್ಟಿ ಸಾಕಾಣಿಕೆ ಮಾಡ್ತಿದ್ವಿ ರೀ. ನಾವು ಈಗ ಹೆಣಗುರಿ ತಂದ್ಮೇಲೆ ಅದು ಏನಾದ್ರಿ ಮರಿಗಳ ಸಂಖ್ಯೆ ಹೆಚ್ಚಿಗೆ ಆದಾಗ ನಮ್ಗ ಅದು ಮನೆ ಹತ್ರ ಸ್ವಲ್ಪ ಜಾಗದ ಕೊರತೆ ಆದಾಗ ನಾವು ಹೊಲಕ್ ಶಿಫ್ಟ್ ಮಾಡಿದ್ವಿ ಅವನ್ನ. ಅಂದ್ರೆ ಶೆಡ್ ಅನ್ನ ಕಟ್ಟಿ ಶೆಡ್ ನಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಎಷ್ಟು ವರ್ಷ ಆದ್ಮೇಲೆ ಶೆಡ್ ಪ್ರಾರಂಭ ಮಾಡಿದ್ರಿ? 5 ವರ್ಷ ಆದ್ಮೇಲೆ ನಾವು ಶೆಡ್ ಪ್ರಾರಂಭ ಮಾಡಿದ್ವಿ. ಅಂದ್ರೆ 5 ವರ್ಷದವರೆಗೆ ತಾವು ಕಡಿಮೆ ಖರ್ಚಿನಲ್ಲಿ ಮನೆ ಹತ್ರನ ಸಾಕಾಣಿಕೆಯನ್ನ ಮಾಡ್ತಾ ಇದ್ರಿ 5 ವರ್ಷನ? ಹೌದ್ರಿ ಸರ್, ಹೌದ್ರಿ, ಅಲ್ಲೇ ಮನೆ ಹತ್ರನ ನಾವು ಪ್ರಾರಂಭ ಮಾಡಿದ್ವಿ. 5 ವರ್ಷದೊಳಗಾಗಿ ನಮಗೆ ಸಾಕಷ್ಟು ಲಾಭ ಆಗಿತ್ತು ಕುರಿ ಸಾಕಾಣಿಕೆದ್ದು. ಹಾ ಸರ್, ಲಾಭ ಇತ್ತು ಸರ್. ಆದ್ಮೇಲೆ ನಮ್ದು ಹಿರಿಯರ ಮನೆಯೊಳಗ ಸ್ವಲ್ಪ ಹೆಲ್ಪ್ ಮಾಡಿದ್ರಿ ಸರ್. ಲೋನ್ ತಗೊಳದ್ ಬೇಡ, ಮನೆಯೊಳಗ ನಾವು ಸ್ವಲ್ಪ ಹೆಲ್ಪ್ ಮಾಡ್ತೇವಿ, ಅದನ್ನೇನೈತಲ್ಲ ನೀವು ಮನೆಯೊಳಗ ಅದನ್ನ ರಿಟರ್ನ್ ಮಾಡ್ರಿ ಅಂತ ಹೇಳಿದ್ರಿ. ಆ ಪ್ರಕಾರವಾಗಿ ನಾವು ನಮ್ಮ ಅವರು ಸ್ವಲ್ಪ ಅಮೌಂಟ್ ನಮಗ್ ಕೊಟ್ಟ್ರಿ. ಆಮೇಲೆ ನಾವು 5 ವರ್ಷ ಏನ್ ಉಳಿತಾಯ ಮಾಡಿದ್ವಲ್ರಿ, ಅದನ್ನು ಪೂರ್ತಿ ನಾವು ಶೆಡ್ಗೆ ಮತ್ತೆ ಹೆಣಗುರಿ ತಗಕ ನಾವು ಖರ್ಚು ಮಾಡಿದ್ವಿ. ಈ ನೋಡಿ, ತಾವು ಒಬ್ಬ ಮಹಿಳೆಯಾಗಿ ಕುರಿ ಸಾಕಾಣಿಕೆಗೆ ಬಂದ್ಬಿಟ್ರಿ, ಅದು ಕೃಷಿ ಪದವಿಯನ್ನ ಮುಗಿಸಿ ಕುರಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ರಿ. ಈ ನೋಡ್ತೀವಿ ಹಳ್ಳಿಯಲ್ಲಿ ಕೆಲವೊಂದು ಕಟ್ಟುಪಾಡುಗಳಿರ್ತಾವೆ, ಕುರಿ ಸಾಕಾಣಿಕೆ ನಮ್ಮ ಉದ್ಯೋಗ ಅಲ್ಲ, ಅದು ನಾವು ಮಾಡ್ತಕ್ಕಂತ ಕೆಲಸ ಅಲ್ಲ, ಅದ್ಯಾಕೆ ಮಾಡ್ತೀರಿ, ಇದ್ಯಾಕೆ ಮಾಡ್ತೀರಿ ಅಂತಕ್ಕಂತ ಮನೆಯಲ್ಲಿ ಹಿರಿಯರು ಮನೆ ಯಜಮಾನರು ಎಲ್ಲ ಹೇಳ್ತಾರೆ, ಅದೇ ಯೂಸ್ ಮಾಡ್ತಿರ್ತಾರೆ. ಇಲ್ಲ ರೀ ಸರ್, ಆಕ್ಚುಲಿ ನಮ್ ಮನೆ ಒಳಗ ಮೊದ್ಲು ಹೈನುಗಾರಿಕೆ ಅಷ್ಟೇ ಇದ್ರ, ಅಂದ್ರೆ ಅಜ್ಜಾರು ಆತ ಅದೆಲ್ಲ ಸಾಕೊಂಡಿದ್ರಿ. ನನಗಾದ್ರು ನೀವು ಹೈಟೆಕ್ ಬೇಕಾದ್ರೆ ನೀನು ಶೆಡ್ ಮಾಡವ ಇದ್ರದ ಆಕಳದ ಅಂತ ಹೇಳಿದ್ರಿ. ಯಾಕಂದ್ರೆ ನಮ್ದು ಮಂದಿಯವ್ರು ಈರಣ್ಣ ಆಗಿದ್ರಿಂದ ಬೇಡ ಇದು ಟಗರ್ ಸಾಕಾಣಿಕೆ ಅದೆಲ್ಲ ಬೇಡ ಅಂತ ಅಂದ್ರಿ ಫಸ್ಟ್. ಇಲ್ಲ ಮತ್ತೆ ನಮ್ಮ ಮನೆಯವ್ರು ಇಲ್ಲ ಮಾಡ್ಬಿಡನು ಏನಾಗಲ್ಲ ಅಂತಂದು ನಮ್ಮ ಮನೆಯವ್ರು ನಾನು ಡಿಸೈಡ್ ಮಾಡಿ ಫಸ್ಟ್ ತಂದ್ಬಿಟ್ಟಿವ್ರಿ. ತಂದಾಗ ಇಲ್ಲ ತಂದಾಳ ಮತ್ತ ಏನಾಗಲ್ಲ ಮತ್ತೆ ಇದು ಒಂದ್ಸರಿ ತಂದಾಳ ಮಾಡಿ ಮಾರ್ಲಿ ಆಮೇಲೆ ಮುಂದಿನ ಸರಿ ಬೇಕಾದ್ರೆ ನೋಡೋಣ ಅಂತ ಅಂತಂದ್ರಿ. ಅದು ನಮ್ಗ ಚೆನ್ನಾಗಿ ಅನ್ಸಿದ್ರಿಂದ ನಮ್ಗ ಈಗ ಅಜ್ಜಾರು ನಮ್ಮ ಅವರು ಎಲ್ಲ ಒಂದು ಒಳ್ಳೆ ನಮಗ್ ಇದನ್ ಕೊಡ್ತಾ ಇದಾರ್ರಿ. ಎಲ್ಲ ತಾವು ಹೊಟ್ಟೆ ಗಿಟ್ಟು ಎಲ್ಲ ಹೊರಗಡೆ ಇದ್ರೆ ಹೇಳ್ತಾರ್ರಿ, ಆಮೇಲೆ ಪ್ರೋತ್ಸಾಹ ನೀಡ್ತಾ ಇದಾರ್ರಿ. ಅಂದ್ರೆ ಸ್ಟಾರ್ಟಿಂಗ್ ತಾವು ಮರಿಗಳನ್ನ ಟಗರ್ ಮರಿಗಳನ್ನ ಅಷ್ಟು 30ರಿಂದ ಪ್ರಾರಂಭ ಮಾಡಿದ್ರಿ, 30 ಮರಿಗಳನ್ನು ಒಮ್ಮೆ ತಂದ್ಬಿಟ್ರ ಹೇಗೆ? ಒಮ್ಮೆ ತಂದ್ರಿ ಸರ್. ನಾವು 30 ಮರಿಗಳನ್ನ ಎಷ್ಟು ಕೊಟ್ಟು ತಗೊಂಬಂದ್ರಿ, ಆಮೇಲೆ ಎಷ್ಟು ತಿಂಗಳು ಮೇಯಿಸಿ ಎಷ್ಟಕ್ಕೆ ಮಾರಿದ್ರಿ ಅವನ್ನೆಲ್ಲ? ಅಂದ್ರೆ ನಾವು 3,000-4,000 ಮರಿ ತಗೊಂಡಿವ್ರಿ ಮೊದ್ಲು. ಅಂದ್ರೆ ಅವಾಗ ಈಗ ಹೆಂಗಿತ್ತಂದ್ರ ಒಂದ್ ಸ್ವಲ್ಪ ನಾವು ಕುಕ್ಕುಪ್ಪಳ್ಳಿ ಒಳಗೆ ತಂದ್ವಿ, ಒಂದ್ ಸ್ವಲ್ಪ ಹಾವೇರಿ ಒಳಗೆ ತಂದ್ವಿ, ಒಂದ್ ಸ್ವಲ್ಪ ಅದ್ರೊಳಗ ಒಂದ್ 10 ಮರಿನ ಈಗ ಹೊರಗಡೆ ಸಾಕದವ್ರ ಜೊತೆಗೆ ತಗೊಂಬಂದ್ವಿ. ಹಿಂಗ 3 ತರದಾಗ ಒಟ್ಟು 2 ದಿನದೊಳಗೆ ಈ ಟೈಪ್ ತಗೊಂಬಂದ್ವಿ ನಾವು. ತಗೊಂಬಂದು ಅವ್ನ 3-4,000 ಮಟ ಬಿದ್ದವ್ರಿ ಇವರು ನಮಗ್ ಮರಿ. 4 ತಿಂಗಳದ ಮರಿ, 3 ತಿಂಗಳದ ಮರಿ, 3.5 ತಿಂಗಳದ ಮರಿ ಹಿಂಗ್ ತಗೊಂಬಂದ್ವಿ ನಾವು. ಆಮೇಲೆ ಎಷ್ಟ್ ತಿಂಗಳು ಮೇಯಿಸಿದ್ರೆ ಅವನ್ನ ಎಷ್ಟಕ್ ಮಾರಿದ್ರಿ? ನಾವು 4-6 ತಿಂಗಳ ಮಟ ಒಂದ ಮರಿನ ಸಾಕಿದ್ವಿ. ಆದ್ರೆ ನಮಗ ಸಮಸ್ಯೆ ಆಗಿದ್ದೆಲ್ಲ ಅಂತಂದ್ರೆ ನಾವು ಏನ್ ಮಾರ್ಕೆಟ್ಗೆ ಹೋಯ್ದ್ವಲ್ರಿ, ಇಲ್ಲಿ ಹಾವೇರಿಗೆ ಮಾರ್ಕೆಟ್ಗೆ ಹೋಯ್ದ್ರಿ ಅವ್ನ ತಗೊಂಡು. ತಗೊಂಡು ಹೋದಾಗ ಅಲ್ಲೇನಾಯ್ತ್ರಿ, ನಾವು ತರದ 3,5-4,000 ತಂದಿದ್ವಿ. ಅಲ್ಲಿ ಹೋದಾಗ ಬರೀ ನಮ್ಗ 5,000-6,000 ಹಿಂಗ್ ಕೇಳಾಕತ್ಬಿಟ್ರಿ ಅವ್ರು. ನಮ್ಗ ಅದು ನಮಗ್ ಬರೀ ಫುಡ್ ಕಾಸ್ಟ್ ಆಗ್ತಿರ್ಲಿಲ್ಲ ಅದು ಅಲ್ವಾ, ಅಷ್ಟು ರೇಟ್ ಕೊಟ್ಟಿವಿ ಅಂದ್ರೆ. ಅವಾಗ ನಾವು ವಾಪಸ್ ತಗೊಂಬಂದ್ಬಿಟ್ಟಿವ್ರಿ ನಾವು ಮರಿನ ಮಾರ್ಲಿಲ್ಲ. ವಾಪಸ್ ತಂದ್ರೆ ಮತ್ತೆ ವಾಪಸ್ ತಂದ್ವಿ ಅದು ಬಾಡಿಗೆದು ನಮ್ಮಾಗ ಬಿತ್ತು, ಮತ್ತೆ ಆಳ್ ಮನ್ಸನ್ ಕಳ್ಸಿದ್ವಿ ಅದು ನಮ್ಮಾಗ ಬಿತ್ತು ಅದು ಖರ್ಚು. ಆಮೇಲೆ ನಮಗ್ ಏನಸ್ತು ನಾವೆಲ್ ತಪ್ಪಾಕತ್ತೇವಿ ಅಂತಂದ್ ಅನ್ನಿಸ್ರಿ, ನಮ್ ಮಾರ್ಕೆಟಿಂಗ್ ಪ್ರಾಬ್ಲಮ್ ಐತಿ ಅಂತ ಅವಾಗ ನಮ್ಗ್ ಗೊತ್ತಾದ್ರಿ. ಅವಾಗ ನಾವೇನ್ ಮಾಡಿದ್ವಿ, ನಮ್ಮ ಹತ್ರ ಮರಿ ಅದಾವು, ನಾವು ಟಗರ್ ಮರಿ ಸಾಕಾಕತ್ತೇವಿ ಅಂತಂದ್ 4 ಮಂದಿದ್ರಿಗೆ ಹೇಳಾಕತ್ತಿದ್ವಿ. ಮೊದ್ಲು ನಾವು ಹೇಳಿರ್ಲಿಲ್ರಿ ಅದನ್ನ, ನಾವು ಟಗರ್ ಸಾಕೇವಿ ಅಂತಂದು. ಆಮೇಲೆ ನಾವು ಇಲ್ಲೇನಾದ್ರೆ ಡವನ್ ಮಂದಿ ಗುಡ್ ಅಂತ ಇದ್ರೆ ಎಲ್ಲ ಮುಸ್ಲಿಮ್ಸ್ ಹಬ್ಬ ಮಾಡ್ತಾರ್ರಿ, ಬಂದು ದೇವ್ರಿಗೆಲ್ಲ ಮಾಡ್ತಾರ್ರಿ, ಆ ಟೈಮ್ನಾಗ ಅವ್ರಿಗೆಲ್ಲ ನಾವು ಸ್ವಲ್ಪ ಸ್ಪ್ರೆಡ್ ಮಾಡಿದ್ವಿ, ನಾವ್ ಹಿಂಗಿಂಗ ಟಗರ್ ಸಾಕಾಣಿಕೆ ಮಾಡಾಕತ್ತೇವೆ ಅಂದಾಗ ಅವ್ರ ಏನ್ ಮಾಡಿದ್ರು, ಗುರುವಾರಕ್ಕೊಮ್ಮೆ ರವಿವಾರಕ್ಕೊಮ್ಮೆ ಬಂದು ನಮ್ಮಲ್ಲಿನ ಮರಿ ತಗೊಂಡ್ ಹೊಂಟ್ರಿ. ಅವಾಗಿಂದ ನಾವು ಸಂತಿಗೆ ಮಾರ್ಕೆಟ್ಗೆ ಒಟ್ಟು ಮರಿ ತಗೊಂಡ್ ಹೋಗ್ಲೇ ಇಲ್ರಿ. ಇಲ್ಲಿ ನಮ್ಮ ಹತ್ರ ಬರ್ತಾರ್ರಿ, ನಮ್ಮ ಹತ್ರ ತಗೊಂಡ್ ಹೋಗ್ತಾರ್ರಿ. ಈಗ ಸದ್ಯಕ್ಕೆ ಏನೈತಲ್ರಿ, ನಾವು ಕೆಜಿ ಗಂಟೆ ಕೊಡ್ತೇವ್ರಿ ನಾವು. ಅಂದ್ರೆ ತೂಕ ಮಾಡ್ತೀರಿ ಒಂದ್ ಮರಿಯನ್ನ? ಹಾ, ಲೈವ್ ವೇಟ್ ಮಾಡಿನ ಕೊಡ್ತೇವ್ರಿ ಸರ್ ನಾವು. ಈಗ ಸದ್ಯದಲ್ಲಿ ಹೇಗೆ ಕೆಜಿ ಕೊಡ್ತಾ ಇದ್ರಿ ರೇಟು? ಹಾ, ಕೆಜಿಗೆ ಕೊಡ್ತಾ ಇದ್ರಿ ಸರ್. ರೇಟ್ ಹೆಂಗ್ ಬರ್ತದೆ ನಿಮಗೆ ಒಂದ್ ರೇಟ್ ಒಂದ್ ಕೆಜಿಗೆ? ಅಂದ್ರೆ 380 ರೂಪಾಯಿ ಕೆಜಿ ನಾವು ಲೈವ್ ವೇಟ್ ಇವತ್ತಿನ ರೇಟ್ ಕೊಡ್ತಾ ಇದ್ರಿ ಸರ್. ಈ ನೋಡ್ರಿ ಮಂಗಳಾ ಅವ್ರೆ, ತಾವು ಹೇಳಿದ್ರು ಈಗ ಬಹಳಷ್ಟು ಕುರಿ ಮರಿ ಸಾಕಾಣಿಕೆ ಮಾಡೋರು ಹೇಳ್ತಾರೆ ಸಣ್ಣ ಮರಿಗಳಂತಂದ್ರೆ ಬಹಳಷ್ಟು ಸಾಯ್ತಾವು, ಅದಕ್ಕೆ ನಾವು ದೊಡ್ಡ ಮರಿಗಳನ್ನ ತರೋದು ಒಳ್ಳೇದು ಅಂತ ಹೇಳ್ತಿರ್ತಾರೆ, ನೀವೇನಂತ್ರಿ? ಅದು ಸರ್ ಹೆಂಗಿರ್ತಂದ್ರ, 3-4 ತಿಂಗಳು ಮರಿ ತರ್ತಾವಲ್ರಿ ತಂದಾಗ, ಅದಕ್ಕ ಕರೆಕ್ಟ್ ಆಗಿ ನಾವು ಜಂತಿನ ಔಷಧ ಅಂತ ಹಾಕ್ಬೇಕಾಗತ್ರಿ, PPR ಅಂತ ಮಾಡಿಸ್ಬೇಕಾಗತ್ರಿ, ಕಾಲ್ಬ್ಯಾನಿ ಬೈಬೇನಿ ಅಂತ ಬರತ್ರಿ, ಆಮೇಲೆ ಮತ್ತ ಬ್ಲೂಟಂಗ್ ನೀಲಿ ನಲ್ಗಿ ರೋಗ ಅಂತ ಬರುತ್ತೀ, ಅವನ್ನೆಲ್ಲ ಮಾಡ್ಕೊಂಡು ನಾವು ಶೆಡ್ ಅನ್ನ ಕ್ಲೀನ್ ಆಗಿ ಇಟ್ಟುಕೊಂಡು ಪ್ರತಿದಿನ ಎರಡು ಹೊತ್ತು ನಾವು ಅದಕ್ಕೆ ಹೊಗೆ ಹಾಕೋದು, ಬೇವಿನ ಹೊಗೆ ಹಾಕೋದಾಗಿರ್ಬೋದು, ಕಸ ಹೊಡೆದಾಗಿರ್ಬೋದು, ಕ್ಲೀನ್ ಆಗಿ ಮಾಡ್ಕೊಂಡ್ವಿ ಅಂದ್ರೆ ಆ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಈಗ ಶೆಡ್ ಅಲ್ಲಿ ನಿಮ್ದು ಒಟ್ಟು 200 ಕುರಿಗಳು 200 ಆಡುಗಳು? ಶೆಡ್ ನಲ್ಲಿ ಟಗರ್ಗಳನ್ನ ಮಾತ್ರ ಕಟ್ತಾವ್ರಿ ಸರ್, ನಾವು ಒಂದ್ 100 ಟಗರ್ಗಳು ಅದಾವ್ರಿ ಸರ್. ಈಗ ನಾವೇನ್ ನಮ್ದು ಇನ್ನೊಂದು ಹೊಲ ಐತ್ರಿ, ಆ ಹೊಲದೊಳಗೆ ಏನ್ ಮಾಡ್ತಾವ ಅಂದ್ರ ಈ ಹಳೆ ಪದ್ಧತಿ ಒಳಗ ಏನು ಕುರಿಗಾರರು ಮೇಯಿಸ್ತಾರಲ್ರಿ, ಆ ಪದ್ಧತಿ ಒಳಗ ಬಲಿ ಹೊಡೆದು ಅಲ್ಲಿ ಒಂದ್ 3 ಆಳಿಟ್ಟು ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ಹೋಗಿ ಬಂದು ಮಾಡ್ತೀವಿ. ನಾವು ಫುಲ್ ಡೇ ಏನಿರ್ತಲ್ರಿ ಶೆಡ್ ನಾಗಿರ್ತಾವ್ರಿ, ಅವು ಹೊರಗಡೆ ಮೇಯಿಸ್ತಾರಲ್ರಿ ಅದೇ ಪದ್ಧತಿ ಒಳಗ ಮೇಯಿಸ್ಕೊಂತ ಇದು ಮಾಡ್ತಾವ್ರಿ. ಆದ್ರೆ ಏನ್ ಮಾಡ್ತೀವಿ ಅಂದ್ರೆ 3 ತಿಂಗಳವರೆಗೂ ತಾಯಿ ಹತ್ರ ಇರ್ತಾವ್ರಿ, ತಾಯಿ ಆಮೇಲೆ 3 ತಿಂಗಳು ಆದ ನಂತರ ಟಗರ್ಗಳನ್ನ ನಾವು ಈ ಶೆಡ್ ತರ್ತಾವ್ರಿ. ಹೆಣ್ಣು ಗುರಿನ ಏನಂತಲ್ರಿ ಹಿಂಡಿಗೆ ಬಿಡ್ತಾವ್ರಿ, ಹಿಂಡಿಗೆ ಬಿಡ್ತೀರಿ. ಈಗ ಮತ್ತ ಹೆಣ್ಣು ಗುರಿ ನೋಡ್ಕೊಳ್ಳಿಕ್ಕೆ ಮತ್ತು ಟಗರ್ ಮರಿ ನೋಡ್ಕೊಳ್ಳಿಕ್ಕೆ ಎಷ್ಟ್ ಜನ ಕೆಲಸಗಾರ ಕೆಲಸ ಮಾಡ್ತಾರೆ? ಟೋಟಲ್ 4 ಜನ ಅದಾರ್ರಿ ಶೆಡ್ನೊಳಗ, ನನ್ನ ಹಿಡ್ಕೊಂಡು ಮತ್ತ ಇನ್ನೊಬ್ಬನಿಗಂದ್ರಿ, ಅಲ್ಲಿ ಹಿಂಡಿನೊಳಗ 3 ಜನ ಅದಾರ್ರಿ. 3 ಜನ ಹಿಂಡಿನಲ್ಲಿ ಬೇರೆ ಅವ್ರು ಸಾಯಂಕಾಲ ತನಕ ಹೋಗ್ಬಿಡ್ತಾರ ಹಿಂಡಿನವರು ಮೇಯಿಸ್ಲಿಕ್ಕೆ? ಹೌದ್ರಿ ಹೌದ್ರಿ, ಬೆಳಿಗ್ಗೆ ಸಾಯಂಕಾಲ ಮಟ್ಟ ಹೊರಗಡೆ ಹೋಗ್ತಾರ್ರಿ ಅವ್ರು. ಆಮೇಲೆ ಇಲ್ಲಿ ಏನೈತಲ್ರಿ ಶೆಡ್ನಾಗ ಒಬ್ರಿರ್ತಾರ. ಈಗ ತಾವು ಹೆಣ್ಣು ಗುರಿಗಳಿಗೆ ಮೇಯಿಸಲಿಕ್ಕೆ ಹೊರಗಡೆ ಹೋಯ್ತೀರಿ, ಅವಕ್ಕೆ ಮೇವು ಇರುದಿಲ್ಲ ಬೇಸಿಗೆಯಲ್ಲಿ, ಅದು ನಿಮ್ಮ ಪ್ರದೇಶ ಒಣ ಪ್ರದೇಶ, ಅವಕ್ಕೆಲ್ಲ ಹೊಟ್ಟೆ ತುಂಬೋದಿಲ್ಲ, ನೀವ್ ಹೇಗ್ ಮಾಡ್ತೀರಿ ಮತ್ತಲ್ಲೆಲ್ಲ? ಇಲ್ಲ ರೀ ಸರ್, ಇಲ್ಲಿ ಹೆಂಗೈತಂದ್ರ ನಮ್ದು ಗುಡ್ಡದ ಪ್ರದೇಶ ಆದ್ರಿಂದ ಕುರಿಗಳು ಮೇಯ್ತಾವ್ರಿ ಸರ್, ಹೋಗಿ ಬಂದು ಮೇಯ್ತಾವ್ರಿ. ಆಮೇಲೆ ಸಣ್ಣ ಮರಿಗೆ ಏನೈತಲ್ರಿ ಸರ್, ಇಲ್ಲಿ ಮನೆಯಿಂದನ ನಾನು ಅವಕ್ಕ ಅಂದ್ರೆ ನುಚ್ಚಾಗಿರ್ಬೋದು, ಆಮೇಲೆ ಶೇಂಗಾ ಹೊಟ್ಟಾಗಿರ್ಬೋದು, ಅವನ್ನೆಲ್ಲ ಮರಿಗೆಲ್ಲ ನಾವು ಮನೆಯಿಂದನ ಕಳ್ಸಿಕೊಡ್ತೇವ್ರಿ ಸರ್. ಅಂದ್ರೆ 3 ತಿಂಗಳು 4 ತಿಂಗಳು ಅಲ್ಲೇ ತಾಯಿ ಹತ್ರ ಇರ್ತಾವ ಮರಿಗಳು? 3 ತಿಂಗಳವರೆಗೂ ಅಲ್ಲೇ ಇರ್ತಾರ. ಈಗ ಮುಖ್ಯವಾಗಿ ನಮ್ಮ ಬಜಾರ್ನಲ್ಲಿ ಟಗರ್ ಮರಿಗಳನ್ನ ತಗೊಳ್ಳೋರು ನೋಡುದು ಎಷ್ಟು ಚೆನ್ನಾಗಿ ದಪ್ಪ ಇದೆ, ಮಾಂಸ ನೋಡಿ ತಗೋತಾರ ಮಾರಾಟ ಮಾಡೋ ತಗೊಳ್ಳೋರು ಖರೀದಿ ಮಾಡೋರು. ಈಗ ಕೊಬ್ಬಿಸ್ಬೇಕಾದ್ರೆ ಒಳ್ಳೆ ಮಾಂಸ ಬರಬೇಕು ಟಗರ್ ಮರಿಗಳಿಗೆ, ಒಳ್ಳೆ ನಿಮಗೆ ತೂಕ ಸಿಗಬೇಕು, ಲೈವ್ ವೇಟು ಮತ್ತು ಒಳ್ಳೆ ರೇಟು ಬರ್ಬೇಕಂತಂದ್ರೆ ಯಾವ ರೀತಿ ಆಹಾರವನ್ನ ಟಗರ್ ಮರಿಗಳಿಗೆ ಪೂರೈಕೆ ಮಾಡ್ತೀರಿ ಪ್ರತಿನಿತ್ಯ ನೀವು ಕಟ್ಟಿ ಮೇಯಿಸ್ತಕ್ಕಂತ ಪದ್ಧತಿ ಒಳಗೆ? ನಾವು ಪ್ರತಿನಿತ್ಯ ಅವಕ್ಕ ನುಚ್ಚನ್ನ ಹಾಕ್ತೇವ್ರಿ, ಗೋವಿನ ಜೋಳ ನುಚ್ಚ ಇರ್ಬೋದ್ರಿ, ಮಿನರಲ್ ಮಿಕ್ಸ್ಚರ್ ಇರ್ಬೋದ್ರಿ, ಆಮೇಲೆ ಅದಕ್ಕ ತಕ್ಕನಾಗಿ ಸೈಲೇಜ್ ಮಾಡ್ತಾರ. ಅವ ಇಲ್ಲಿ ಹಸಿರಿನಿಂದ ಕೊರತೆ ಇರೋದ್ರಿಂದ ನಾವು ರಸಮೇವನ್ನ ನಾವ ರೆಡಿ ಮಾಡ್ಕೊಂತೇವ್ರಿ. ಅಂದ್ರೆ ಈ ಗೋವಿನ ಜೋಳದ 88 ಕ್ರಾಪ್ ಅನ್ನ ಕತ್ತರಿಸಿ ಅದನ್ನ ಅದಕ್ಕ ಉಪ್ಪು ಆಮೇಲೆ ಲವಣ ಮಿಶ್ರಣ ಎಲ್ಲ ಹಾಕೊಂಡು ಅದನ್ನ ನಾವ ರೆಡಿ ಮಾಡ್ಕೊಂತಾರ, ಅದನ್ನ ಹಾಕ್ತೇವ್ರಿ. ಅದ್ರ ಜೊತೆಗೆ ಮತ್ತ ಶೇಂಗಾ ಹೊಟ್ಟಾಕ್ತೇವ್ರಿ, ಆಮೇಲೆ ಕಡ್ಲಿ ಹೊಟ್ಟನು ಹಾಕ್ತೇವ್ರಿ, ಆಮೇಲೆ ಮೇವಿನ ಪುಡಿ ಹಾಕ್ತೇವ್ರಿ. ಇಷ್ಟೆಲ್ಲ ಹಾಕಿದ್ಮೇಲೆ ಅದು ಚೆನ್ನಾಗಿ ಬಂದ ಬರುತ್ತೆ. ಅಂದ್ರೆ ನೀವು ಸುಮಾರು ಮರಿಗಳನ್ನ ಒಂದು 8 ತಿಂಗಳು 10 ತಿಂಗಳು ಮರಿಗಳನ್ನ ಮಾರ್ತೀರಾ ಟಗರ್ ಮರಿಗಳನ್ನ? ಹಾ ಮಾಡ್ತೇವ್ರಿ, ನಾವು ಆಕ್ಚುಲಿ 4 ತಿಂಗಳಿಂದನು ಕೊಡಕ್ ಚಲೋ ಮಾಡ್ಬಿಡ್ತೇವ್ರಿ, ವರ್ಷದ ಮರಿವರೆಗೂ ಕೊಡ್ತೇವ್ರಿ. ಎಲ್ಲಾ ಅವ್ರಿಗೆ ಯಾವ ಯಾವ ರೀತಿ ಅಂದ್ರೆ ಈಗ 30 ಕೆಜಿ ಬೇಕು ಅಂತಾರಿ ಮಾಂಸ, 20 ಕೆಜಿ ಬೇಕು ಅಂತಾರ್ರಿ, ಒಬ್ಬೊಬ್ರು 10-15 ಕೆಜಿ ಈ ತರನಾಗಿ ಯಾರು ಯಾವ ಟೈಪ್ ಬೇಕಲ್ರಿ ಆ ಟೈಪ್ ಕಸ್ಟಮರ್ಸ್ ನಾವು ಅವನ್ ಮಾರಕ್ ಕೊಡ್ತೇವ್ರಿ. ತಾವು ಕೃಷಿ ಪದವೀಧರರು, ಇದ್ರ ಬಗ್ಗೆ ಮತ್ತೆ ಹೆಚ್ಚಿನ ಒಂದು ತಿಳುವಳಿಕೆ ತರಬೇತಿಗಳನ್ನ ಮುಂಚೆ ತಗೊಂಡ್ರ ಅಥವಾ ನಿಮ್ಗೆಲ್ಲ ಅದ್ರ ಬಗ್ಗೆ ಜ್ಞಾನ ಇತ್ತ? ಹೌದ್ರಿ ಸರ್, ನಾವು ಆಕ್ಚುಲಿ ನಮ್ ಬಿಎಸ್ಸಿ ಅಗ್ರಿಕಲ್ಚರ್ ಅದು ನಾನು ಇದನ್ನ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಇದ್ರ ತರಬೇತಿ ಅವಶ್ಯ ಅನಿಸ್ತರಿ. ಕೆವಿಕೆ ಹುಲ್ಕೋಟೆ ಒಳಗ, ಧಾರವಾಡದೊಳಗ, ನಾನು ಪಶು ವೈದ್ಯಕೀಯ ಕೇಂದ್ರದೊಳಗ 3 ಕಡೆ ಟ್ರೈನಿಂಗ್ ತಗೊಂಡ್ರಿ ಸರ್. ನಿಮಗೆ ಸಂಪೂರ್ಣ ಮಾಹಿತಿ ಇದೆ, ಯಾವ ಕಾಲಕ್ಕೆ ಯಾವ ಚುಚ್ಚುಮದ್ದನ್ನ ಹಾಕ್ಬೇಕು, ಯಾರು ಹೋಗ ಯಾವ ಔಷಧಿ ಹಾಕ್ಬೇಕಂತಕ್ಕಂಥದ್ದು ಮಾಹಿತಿ ತಮ್ಗೆಲ್ಲ ಗೊತ್ತಾಗ್ಬಿಟ್ಟಿದೆ ಈಗ? ಹಾ ಸರ್ ಆಕ್ಚುಲಿ ನಾವು ಡಾಕ್ಟರ್ ಕನ್ಸಲ್ಟ್ ತಗೊಂಡು ನಾವ್ ಏನ್ ಮಾಡ್ತೀವಿ, ಯಾಕಂದ್ರೆ ನಮ್ಮವು 300 ಇರೋದ್ರಿಂದ ಈಗ ಒಂದೊಂದು ವೈದ್ಯಕೀಯ ಕೇಂದ್ರದೊಳಗ ಒಬ್ಬೊಬ್ಬರ ಡಾಕ್ಟರ್ ಹಾಕಿರ್ತಾರ್ರಿ, ಬಂದು ನಮ್ಗೆ ವ್ಯಾಕ್ಸಿನೇಷನ್ ಮಾಡಂದ್ರೆ ಅವ್ರಿಗೆ ಆಗಲ್ರಿ ಪಾಪ. ನಾವ ಏನ್ ಮಾಡ್ತೀವಿ, ನಮ್ಮ ಮನೆಯವ್ರು ನಾನು ಸೇರಿ ಇಬ್ರು ಸೇರಿ ಅದನ್ನ ವ್ಯಾಕ್ಸಿನೇಷನ್ ನಾವ ಮಾಡ್ಕೊಂಡ್ಬಿಡ್ತೇವ್ರಿ ಸರ್. ನಿಮ್ಮ ಮನೆಯವರ ಪ್ರೋತ್ಸಾಹ ಹೇಗಿದೆ ಮತ್ತ ಅವ್ರದೆಲ್ಲ ನಿಮಗೆ ಸಹಕಾರ ಸಿಗ್ತಾ ಇದೆಯಾ? ಪೂರ್ತಿ ಸಪೋರ್ಟ್ ರೀ ಸರ್, ನಾವಿಬ್ರು ಸೇರಿ ಮಾಡ್ತೇವೆ ಅಂದ್ರೂ ಇದನ್ನ ಸರ್, ಯಾಕಂದ್ರೆ ಒಬ್ಬರಿಂದ ಇದು ಸಾಧ್ಯ ಆಗೋದಿಲ್ರಿ, ಇದು ನಮ್ಮ ಮನೆಯವ್ರ ಸಪೋರ್ಟ್ ಇದ್ದಾಗಲೇ ನಾ ಇದನ್ನೆಲ್ಲ ಮಾಡಾಕತ್ತೇನ್ರಿ. ಈ ತರನಾಗಿ ನಾವು ಚಂದಾಗಿ ಹೊಂಟವ್ರಿ ಮಾಡ್ಕೊಂಡ್ರಿ. ಈಗ ತಮಗೆ ನೋಡ್ರಿ 100-250 ಅಡ್ಡಾಡಿ ಅಂದ್ರೆ ಹೆಣ್ಣು ಗುರಿಗಳದಾವೆ, ಅವನ್ನೆಲ್ಲ ಅಡ್ಡಾಡಿ ಮೇಯಿಸ್ಲಿಕ್ಕಿದೆ, ಈ ಎಲ್ಲ 3-4 ಜನ ಲೇಬರ್ಸ್, ಖರ್ಚು, ವೆಚ್ಚಗಳು, ಆಡುಗಳಿದಾವೆ, ಆಡಿನಿಂದ ಯಾವ ರೀತಿ ಬರ್ತಾ ಇದೆ ನಿಮಗೆ ಆಡುಗಳು ಅಂದ್ರೆ? ಮೊದ್ಲು ನಾನು ಕುರಿ ತಗೊಂಡ್ರಿ, ಆಮೇಲೆ ನನಗೆ ಈಗ ಮತ್ತೆ ಆಡು ಆದ್ರೆ 1.5 ವರ್ಷಕ್ಕೆ 2 ಲಿಸೂಲ್ ಬಂದ್ಬಿಡ್ತಾವ್ರಿ, ಅಂದ್ರೆ 2 ಮರಿ ನಮಗೆ 2 ಸರಿ ಮರಿ ಹಾಕ್ತಾವ್ರಿ ಅವು. ಹಿಂಗಾಗಿ ಅದು ಲಾಭ ಅಂತ ಕತ್ತಿದ್ಕಿಂತ ಈಗ ಮತ್ತೆ ಒಂದ್ 20 ನಮ್ಮನೆಯ ಇದ್ರೊಳಗ ಅವು ಒಂದ್ 25 ಆಗ್ಯಾವ್ರಿ, ಮತ್ತೊಂದ್ 5 ತಗೊಂಡಿದ್ದೇರಿ, ಈಗ ಅವ್ 25 ಆಗ್ಯಾವ್ರಿ. ಈಗ ಅದನ್ನ ನೆಕ್ಸ್ಟ್ ಇನ್ನು ಕಂಟಿನ್ಯೂ ಮಾಡ್ಬೇಕು ಅನ್ನೋದು ನಂದು ವಿಚಾರ ಐತಿ. ಈಗ ಕೆಲವೊಂದಿಷ್ಟು ಜನ ರೈತರು ಹೇಳುದು, ಇಲ್ರಿ ಆಡು ಸಾಕಾಣಿಕೆ ಬಾಳ ಚಲೋ ಇರತ್ತ, ಆಡಂತಂದ್ರೆ ವರ್ಷದಲ್ಲಿ 2 ಸಲ ಇಳಿತ, 2-2 ಮರಿಗಳನ್ನ ಹಾಕುದ್ರಿಂದ 4 ಮರಿ ಬಂದಿರ್ತಾವ ಒಂದ್ ವರ್ಷದಲ್ಲಿ, ಆಡು ಸಾಕುದು ಲಾಭ ಅಂತ ಹೇಳ್ತಿರ್ತಾರೆ, ನೀವು ಏನ್ ಅನ್ಸ್ತದ ನಿಮ್ಗೆ? ಆಡ್ ಸಾಕದ್ ಲಾಭನ ಐತ್ರಿ. ಅಂದ್ರ ವರ್ಷದಲ್ಲಿ ಎರಡ್ ಅಂದ್ರ ಐದ್ ತಿಂಗಳ ಹತ್ತು ದಿನ ಬೇಕ್ರಿ ಅದ. ಆದ್ರ ಇಮಿಡಿಯೇಟ್ ಅದು ಕಟ್ಕೊಳಂಗಿಲ್ರಿ, ಒಂದೊಂದ್ ಸರಿ ಒಂದ್ ಹತ್ತರೊಳಗ ಒಂದ್ ಎರಡ್ ಮೂರ್ ಫೇಲ್ ಆಗ್ತಾವ್ರಿ. ಆ ಟೈಮ್ನಾಗ ಅದು ಇಷ್ಟಕ್ಕೂ ಇಷ್ಟು ಹಿಡಕ್ ಆಗಂಗಿಲ್ರಿ ನಾವು. ಅಂದ್ರ ಒಂದೂವರೆ ವರ್ಷಕ್ಕೆ ಎರಡ್ ಅಂತದ್ ಹೋಗ್ಬೇಕ್ರಿ ನಾವ್ ಲೆಕ್ಕ. ಅದು ಆಡ್ ಸಾಕಾಣಿಕೆ ಕರೆ ಅಂದ್ರ ಈಗ ಎಲ್ಲದಕ್ಕಿಂತ ಆಡ್ ಸಾಕಾಣಿಕೆನ ಚಲೋ ರೀ ಸರ್. ಈಗ ಆಡಿನ ಮರಿಗಳು ಬರ್ತವೆ, ಹೋತ್ ಮರಿಗಳು ಬರ್ತವೆ, ಇಲ್ಲಿ ಟಗರ್ ಮರಿಗಳು ಬರ್ತವೆ, ಎರಡು ನೋಡಿದ್ರೆ ರೇಟು ವ್ಯತ್ಯಾಸಗಳು ತೂಕದಲ್ಲಿ ಹೇಗೆ ರೇಟ್ ಒಂದೇ ಸಿಗುತ್ತೆ ನಿಮಗೆ? ಇಲ್ರಿ ಸರ್, ಸ್ವಲ್ಪ ವ್ಯತ್ಯಾಸ ಆಗತ್ರಿ ಸರ್. ನಮ್ಗ ಟಗರಿಗೂ ಆಡಿನಕ್ಕೂ ವ್ಯತ್ಯಾಸ ಐತ್ರಿ, ಇದಕ್ಕೂ ಕುರಿದಕ್ಕೂ ವ್ಯತ್ಯಾಸ ಐತ್ರಿ ಸರ್. ಯಾವ್ದು ಈಗ ಆಡಿಂದು ಹೋತ್ ಮರಿಗೆ ಎಷ್ಟು ರೇಟ್ ಜಾಸ್ತಿ ಅಂತೀರಾ ನೀವು? ಟಗರ್ ಮರಿಗೆ ರೇಟ್ ಜಾಸ್ತಿ ಅಂತೀರಾ? ಇನ್ನು ಸ್ವಲ್ಪ ಕಡಿಮೆ ಆಗ್ತದ್ರಿ ಅದು. ಆಡಿನ ಕಡಿಮೆ ಆಗತ್ತ? ಹೌದ್ರಿ, ಟಗರಿಂದ ಹೆಚ್ಚಿದ್ದು ಇದ್ರದ್ದು ಕುರಿದು ಸ್ವಲ್ಪ ಹೆಚ್ಚಿಗೆ ಆಗತ್ರಿ. ಹೆಚ್ಚಿಗೆ ಆಗತ್ತೆ. ಹ್ಮ್, ಹೇಗೆ ತಮಗೆ ಲೆಕ್ಕ ಹಾಕ್ತಿರ್ತಾರೆ? ಏನಾದ್ರು ಲೆಕ್ಕ ಇಟ್ಟಿರ್ತಾರ ಒಂದ್ ವರ್ಷದಲ್ಲಿ ಇಷ್ಟೆಲ್ಲ 300-350 ಕುರಿ ಮರಿಗಳದಾವ ತಮ್ದೆಲ್ಲ ಸೇರ್ಕೊಂಡು ಖರ್ಚು ಎಷ್ಟಾಗತ್ತೆ, ಲಾಭ ಎಷ್ಟು ಬರ್ತದಂತಕ್ಕದು ಲೆಕ್ಕ ಪತ್ರಗಳು? ಹಾ ಸರ್, ನಾ ಏನಂತಂದ್ರೆ ಈಗ ನಾವು ನಮ್ದೆಲ್ಲಾ ಖರ್ಚು ತೆಗೆದು ಇಷ್ಟು ಟೋಟಲ್ 300 ಕುರಿ ಅಥವಾ 100 ಟಗರಿಂದ ಎಲ್ಲಾ ಸೇಲ್ ಅಂತಾರ. ನಮ್ದು ಹೆಂಗ್ ಅಂದ್ರೆ ನಾವು ವಾರಕ್ಕೆ 3-4 ಮರಿ ಸೇಲ್ ಆಗ್ಬೇಕ್ರಿ. ಈಗ ವಾರಕ್ಕೆ 4 ಮರಿ ಹಾಕ್ಯಾವ ಅಂತಂದ್ರ ಅದು ಇನ್ನೊಂದ್ ವರ್ಷಕ್ ನಮಗ್ ಬರ್ಬೇಕದ ಮಾರಕ. ಆ ತರನಾಗಿ ನಾನು ಲೆಕ್ಕ ಹಾಕೊಂಡ್ರಿ, ಅದ ಪ್ರತಿ ತಿಂಗಳು ನಮ್ಗೆ 40-50 ಸಾವಿರ ರೂಪಾಯಿ ಉಳಿಬೇಕ್ರಿ. ಅಂದ್ರ ವರ್ಷಕ್ಕೆ 5-6 ಲಕ್ಷ ರೂಪಾಯಿ ನಮಗ ಬರಂಗ ನಾನು ಮಾಡ್ಕೊಂಡ್ರಿ ಸರ್. ಈಗ ಸಾಮಾನ್ಯವಾಗಿ ಟಗರ್ ಮರಿಗಳು 10 ತಿಂಗಳು ಅಥವಾ ಆದ್ಮೇಲೆ ಹೇಗೆ ಎಷ್ಟು ತೂಕ ಬರ್ತಾವ ನಿಮ್ದು? ನಮ್ದು 40-60 ಕೆಜಿ ವರೆಗೂ ಬರ್ತಾವ್ರಿ ವರ್ಷದ ಮರಿ. ವರ್ಷದ ಮರಿ 62-64 ಕೆಜಿ ವರೆಗೂ ನಾನು ಮರ ಕೊಟ್ಟಿ ಸರ್. ಅವಕ್ಕೆ ಹೇಗೆ ಅಲ್ಲಿ ನೀವು ಶೆಡ್ ನಲ್ಲಿ ಇದ್ದಾಗ ಶೆಡ್ ನಲ್ಲಿ ಬಿಟ್ಟಿರ್ತೀರ ಹೊರಗಡೆ ಸ್ವಲ್ಪ ಅಡ್ಡಾಡ್ಲಿಕ್ಕೆ ಟಗರ್ ಮರಿಗಳನ್ನೆಲ್ಲ, ಅಥವಾ ಅಲ್ಲೇ ಶೆಡ್ ಅಲ್ಲಿ ಮೇವ್ ಹಾಕೋದಲ್ಲೇ ಮಾಡ್ತೀರ? ಇಲ್ರಿ ಸರ್, ನಮ್ಗ ಒಂದ್ರ ಶೆಡ್ಡಿನ ಮುಂದ್ರ ಸ್ವಲ್ಪ ಜಾಗ ಬಿಟ್ಟವ್ರಿ, ಅದು ಓಪನ್ ಆಗಿ ಅಂದ್ರೆ ಬಿಸಿಲು ಬೀಳ್ಬೇಕ್ರಿ ಅವ್ಕೆ ಯಾವಾಗ್ಲೂ. ಹೌದು, ಅದಕ್ಕ ಓಡಾಡಕಂತ ಜಾಗ ಬಿಟ್ಟವ್ರಿ ಸರ್. ಓಡಾಡ್ತಾವ್ರಿ ಸರ್ ಎಲ್ಲ ಓಡಾಡಿ, ಆಮೇಲೆ ಮತ್ತ ರಾತ್ರಿ ಟೈಮ್ನಾಗ ಒಳಗ್ ಬರ್ತಾವ್ರಿ. ಅಲ್ಲೇ ಕಟ್ಟದಲ್ಲಿ ಅಲ್ಲಿ ಮೇವ್ನ ಹಾಕಿರ್ತೇವೆ ಎರಡು ಕಡೆನು. ಅವ್ಕೆ ಆ ಕಡೆ ಕಂಫರ್ಟ್ ಆಗತ್ತೆ, ಆ ಕಡೆ ಇರಂಗ್ ವ್ಯವಸ್ಥೆ ಮಾಡೇವ್ರಿ. ಈ ನೋಡಿ, ಬಹಳಷ್ಟು ಜನ ಹೆದರುದಂದ್ರೆ ಕುರಿ ಸಾಕಾಣಿಕೆದಾರರು ಈಗೇನು ಪ್ರಾಣಿಗಳಿಗೆ ಅಂದ್ರೆ ಕಾಡಿನಲ್ಲಿ ತೋಳಗಳು ಬರ್ತವೆ, ಬೇರೆ ಬೇರೆ ಪ್ರಾಣಿಗಳು ಬಂದು ಇದಾಗ್ತವೆ ಅಂತಕ್ಕಂಥದ್ದು, ಆಮೇಲೆ ಬಹಳಷ್ಟು ರೋಗ ರುಜಿನಗಳು ಬಂದು ಸಾಯ್ತವೆ ಅಂತಕ್ಕಂಥದ್ದು, ಇದಕ್ಕೆಲ್ಲ ಹೆದರ್ತಿರ್ತಾರೆ. ನಿಮಗೆ ಏನಾದ್ರೂ ತೊಂದರೆ ಆಯ್ತಾ ಕುರಿ ಸಾಕಾಣಿಕೆ ಒಳಗ ಆತರ? ಆಗಿದೆ ಸರ್, ಆಗಿದೆ ಸರ್. ಸ್ಟಾರ್ಟಿಂಗ್ ಒಂದ್ 2 ವರ್ಷ ನಮಗ ಅಂದ್ರ ಹೊರಗಡೆ ಇದ್ದು ಮರಿ ಸಾಕಿರಲ್ರಿ ನಾವು. ಮೊದಲ ಟಗರು ಇಲ್ಲಿ ಒಳಗಡೆ ಸಾಕಿದಾಗ ನಮ್ಗ ಅದು ಆಕ್ಚುಲಿ ಹೊರಗಿನ ತರ್ತಿದ್ವಲ್ಲ ಮರಿನ, ಅವಾಗ ಹೊರಗಿನ ಮರಿ ಅವು ಎಲ್ಲ ಡಿಸೀಸ್ ಆಗಿರ್ತಿದ್ವು ರೀ. ಈ ಮನೆಗೆ ಬಂದ್ಮೇಲೆ ನಾವು ಅವನ್ನ ಕ್ಯೂರ್ ಮಾಡೋ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು, ಐಡೆಂಟಿಫೈ ಮಾಡೋ ತರ ತ್ರಾಸ. ಅದ್ ಹೆಂಗಾಗ್ಬಿಡದ ಅಂತ ರೀ, ಈಗ ಇವತ್ತು ನಾವು ಕುರಿ ಸಾಕಾಣಿಕೆ ಮಾಡಕ್ ಚಲೋ ಮಾಡೇವೆ ಅಂತಂದ್ರೆ ಎಲ್ಲಾನು ಎದುರಿಸೇವ್ರಿ. ಈಗ ಮರಿನ ನಾವು ತಂದ್ಮೇಲೆ ಅವು ಒಂದೊಂದು ರೋಗ ಚಲೋ ಆಗ್ಬಿಡೋ, ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಏನಾಗೈತೆ ಅಂತ. ಅವಕ್ಕೆಲ್ಲ ಮತ್ತ ನಾವು ಪರ್ಟಿಕ್ಯುಲರ್ ಮತ್ತೆ ಅದಕ್ಕಾಗಿನೇ ನಾ ಟ್ರೈನಿಂಗ್ ತಗೊಂಡೆ ರೀ. ಎರಡು ಕಡೆ ನಮ್ ಧಾರವಾಡದಲ್ಲಿ ಅಥವಾ ಮತ್ತೆ ಹುಲಕೋಟೆಯಲ್ಲಿ ಟ್ರೈನಿಂಗ್ ತಗೊಂಡ್ವಿ. ಆಮೇಲೆ ಪ್ರತಿಯೊಂದು ವ್ಯಾಕ್ಸಿನೇಷನ್ ಡಿಸೀಸ್ ಹೆಂಗ್ ಇರ್ತತಿ, ಆಮೇಲೆ ಅದು ಏನೇನ್ ಬಂದ್ರೆ ಏನೇನ್ ಸಿಂಪ್ಟಮ್ಸ್ ಆಗ್ತಾವ ಅದನ್ನೆಲ್ಲಾನು ನಾವು ತಿಳ್ಕೊಂಡಾಗ ಒಂದು 3 ವರ್ಷಕ್ಕೆ ಅದು ಅವಾಯ್ಡ್ ಆಯ್ತು ಸರ್. ಅಂದ್ರೆ ನಿಮಗೆ ಲಾಭ ಜಾಸ್ತಿ ಬರ್ಬೇಕಂದ್ರೆ ನಿಮ್ಮ ಮನೆಯಲ್ಲಿ ಇದ್ದಂತ ಉತ್ಪನ್ನಗಳನ್ನ ಕುರಿ ಸಾಕಾಣಿಕೆಗೆ ಉಪಯೋಗ ಮಾಡಬೇಕು. ಮೇವ್ ಇರ್ಬೋದು, ಹೊಟ್ಟಿರ್ಬೋದು, ಕಾಳು ಕಡಿಮೆ ಇರ್ಬೋದು, ಇವೆಲ್ಲ ನೀವು ಮನೆಯಲ್ಲಿಂದ ಮಾಡ್ಕೋತೀರ ಅಥವಾ ಹೊರಗೆ ಖರೀದಿ ಮಾಡ್ಕೊಂಡ್ ತರ್ತೀರ? ಇಲ್ರಿ ಸರ್, ಮನ್ಯಾಗಿಂದ ಆದ್ರ ಅದು ಲಾಭ ಐತ್ರಿ ಸರ್. ಹೊರ ತಂದು ಮಾರಿದ್ದು ತಂದು ಮಾಡ್ತೇನೆ ಅಂದ್ರೆ ಅದ್ ಲಾಭ ಇಲ್ರಿ ಸರ್. ತಮ್ದು ಕೃಷಿ ಕುಟುಂಬ ಇರೋದ್ರಿಂದ ಎಲ್ಲ ಬೆಳೀತಾ ಇದಿರ್ತಾವ. ಹಾ ರೀ ಸರ್, ನಮ್ದು ಗೋಧಿ ಇದು ಕಡ್ಲಿ ಐತ್ರಿ ಸರ್, ಶೇಂಗಾ ಐತ್ರಿ, ಆಮೇಲೆ ಮತ್ತ ಗೋವಿನ ಜೋಳ ಬೆಳಿತೇವ್ರಿ, ಎಲ್ಲಾನು ಬೆಳಿತೇವ್ರಿ. ಹೊರಗಡೆ ನಾವು ತರೋದು ಬಹಳ ಕಡಿಮೆ ರೀ. ಬಹಳ ಒಂದು ಶೇಂಗಾ ಹೊಟ್ಟೆ ಯಾವಾಗ ಕಡಿಮೆ ಬಿದ್ದಾಗ ಒಂದು ಶೇಂಗಾ ಹೊಟ್ಟೆ ಅದು ಒಮ್ಮೆ ಎರಡೇ ಕಷ್ಟ ರೀ. ಬಟ್ ಯಾವತ್ತು ನಾವು ಹೊರಗಿಂದ ಕೊಂಡು ತರೋದಿಲ್ರಿ, ಹಿಂಗಾಗಿ ನಮ್ಗ ಅದರದ್ದು ಒಳ್ಳೆ ಉಳಿತಾಯ ಐತ್ರಿ. ಹೊರಗಿಂದ ಮಾರಕ್ ತಂದಾಗ ಅದು ಲಾಭ ಇಲ್ರಿ. ಈಗ ನಿಮಗೆ ಸುಮಾರು ಒಂದ್ 50-300 ಕುರಿಗಳಿಂದ ತಿಂಗಳ ಒಂದ್ 50,000 ರೂಪಾಯಿ ಅಂತೂ ಲಾಭ ಬರ್ತಾ ಇದೆ. ಹೇಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇನ್ನೂ ವಿಚಾರದ ತಮ್ದು ಯಾವ ರೀತಿ ಹೈಟೆಕ್ ಮಾಡಬೇಕು, ಬದಲಾವಣೆ ಮಾಡ್ಬೇಕಂತಕ್ಕಂಥದ್ದು? ಯಾಕಂದ್ರೆ ಬಹಳಷ್ಟು ಜನ ಈಗ ಕುರಿ ಸಾಕಾಣಿಕೆ, ಹೈನುಗಾರಿಕೆಗೆ, ಜೇನು ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮಾಡ್ಬೇಕಂತೇಳಿ ಯುವಕರು ಸಹ ಬರ್ತಾ ಇದ್ದಾರೆ. ನಿಮ್ಗೆ ಯಾವ ರೀತಿ ಆಲೋಚನೆಗಳು ಬರ್ತಾ ಇದ್ದಾವೆ ಮುಂದಿನ ದಿನಗಳಲ್ಲಿ ಇನ್ನು? ಸರ್, ಈಗ ನಮ್ದು ನೆಲದ ಮೇಲೆ ಇದೆ ಸರ್, ಈಗ ನಮ್ದು ಕೊಟ್ಟಿಗೆ ಪದ್ಧತಿ. ಈಗ ನಾನು ಅದನ್ನ ಅಟ್ಟದ ಪದ್ಧತಿ ಒಳಗೆ ಮಾಡ್ಬೇಕು ಅಂತ, ಈಗ ಇನ್ನೊಂದು ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂತ ಒಂದು ವಿಚಾರ ಇದೆ ಸರ್. ಅದನ್ನ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ವಿಚಾರ ಇದೆ ಸರ್. ಒಳ್ಳೆ ಲಾಭ ಆಮೇಲೆ ನೆಮ್ಮದಿ ಐತೆ ಸರ್. ಇನ್ನೊಂದು ನಾ ಒಬ್ರ ಕೈ ದುಡಿಯಂಗಿಲ್ಲ, ನನ್ನಿಂದ 4 ಮಂದಿ ಕೆಲಸ ತಗೊಂಡಾರ, ಆಮೇಲೆ ಅದರಿಂದ ಒಂದು ಒಳ್ಳೆ ಇದು ಐತ್ರಿ ನಮಗೆ. ನೀವು 4-5 ಮಂದಿ ಕೆಲಸ ಕೊಟ್ಟಿರಿ ನೀವು? ಹೌದ್ರಿ ಸರ್, 4-5 ಮಂದಿ ಕೆಲಸ ಕೊಟ್ಟಂದ್ರೆ ಆಮೇಲೆ ನೆಮ್ಮದಿ ಐತ್ರಿ ಸರ್. ಇದು ಏನಂತಂದ್ರೆ ಅಭಿವೃದ್ಧಿ ನೆಮ್ಮದಿ ಮಾಡ್ಬೋದ್ರಿ ಸರ್. ನಿಮ್ಮ ವೇಳೆಯನ್ನ ಕುರಿ ಸಾಕಾಣಿಕೆಯಲ್ಲಿ ಯಾವ ರೀತಿ ವಿನಿಯೋಗ ಮಾಡ್ತಿದ್ರಿ? ಮನೆ ಕೆಲಸ ಇರ್ತಾವೆ, ಮಕ್ಕಳು ಅಂತಿರ್ತಾರೆ, ಮನೆಯಲ್ಲಿ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲ ಇರ್ತಾರೆ, ಅವ್ರು ನಿಭಾಯಿಸ್ಬೇಕು, ಮಕ್ಕಳು ನಿಭಾಯಿಸ್ಬೇಕು, ಮತ್ತ ಇದನ್ನ ಮಾಡ್ಬೇಕಂತಂದ್ರೆ ಹೇಗೆ ನೀವು ಮಾಡ್ಕೊಂಡು ಹೋಗ್ತಾ ಇದ್ದೀರಿ? ಸರ್ ನಾನು ಬೆಳಿಗ್ಗೆ ಬೇಗ ಹೇಳ್ತೇನೆ ಸರ್, ಅದು ಒಂದ್ ನನಗೆ ಒಳ್ಳೆ ಅಭ್ಯಾಸ ರೀ ಹೇಳೋದು. 5 ಗಂಟೆ ಅಂದ್ರೆ ನಾನು ಬೆಳಿಗ್ಗೆ ಎದ್ದು 7:30 ಒಳಗ ನಾನು ಎಲ್ಲಾ ಕೆಲ್ಸನು ಮನೆ ಕೆಲ್ಸ ಅಡಗಿದ್ದು ಎಲ್ಲಾ ಮುಗಿಸ್ಕೊಂಡು ಎರಡು ಹುಡುಗರಿಗೆ ಡಬ್ಬಿ ಕಟ್ಟಿ ನಮ್ಮ ಮನೆಯವ್ರಿಗೆ ನಾಷ್ಟ ನಮ್ಮ ಅಜ್ಜಾರ ನಾಷ್ಟ ಎಲ್ಲಾ ಮುಗಿಸ್ಕೊಂಡು ನಾನು 9:30 ನನ್ ಪೂಜೆ ಎಲ್ಲಾ ಮುಗಿಸ್ಕೊಂಡು 9:30 ನಾನು ಶೆಡ್ಡಿಗೆ ಹೋಗ್ಬಿಡ್ತೇನೆ ಸರ್. 9:30 ಹೋಗಿ 3 ಗಂಟೆಗೆ ಮತ್ತೆ ಊಟ ಟೈಮಿಗೆ ನಾನು ಮತ್ತೆ ಮನೆಗೆ ಬರ್ತೇನೆ ಸರ್. ಮತ್ ಊಟ ಮಾಡ್ಕೊಂಡು ಒಂದ್ ತಾಸು ಇಲ್ಲಿ ನಮ್ದು ಮನೆ ಹತ್ರನ ಗಾರ್ಡನ್ ಐತ್ರಿ, ಕಿಚನ್ ಗಾರ್ಡನ್, ಅದಕ್ಕೆಲ್ಲ ಸ್ವಲ್ಪ ನೀರ್ ಹಾಕೋದು, ಅವನು ಸ್ವಲ್ಪ ಅದು ಒಂದ್ ತಾಸು ಎರಡ್ ತಾಸ ಕೆಲಸ ಮುಟ್ಟು 5:00-5:30 ಮತ್ತೆ ನಾನು ಶೆಡ್ಗೆ ಹೋಗ್ತೇನ್ರಿ. ಅಲ್ಲಿ ಹೋಗಿ ಸಾಯಂಕಾಲದ ಕೆಲಸ ಏನಿರುತ್ತಲ್ರಿ, ಅದು ಹೋಗಿ ಹಾಕೋದಿರ್ಬೋದು, ಕ್ಲೀನಿಂಗ್ ಇರ್ಬೋದು, ಏನ್ ಮಾಡೋಣ ಇಲ್ಲೋ, ಔಷಧ ಯಾವ ಎದ್ರು ಕೊಡೋದಿದ್ರ ಹಿಂಗೆಲ್ಲ ಇದ್ರು ನಾನು 8:00-8:30 ಅದನ್ನ ಮಾಡ್ಕೊಂಡು 8 ಮನೆಗೆ ಬರ್ತಾನ್ರಿ. ಅಷ್ಟೊತ್ತಿಗೆ ನನ್ನ ಮಗ ಬಂದು ಹೋಮ್ವರ್ಕ್ ಮುಗಿಸ್ಕೊಂಡಿರ್ತಾನ್ರಿ. ಆಮೇಲೆ ಏನಂತಂದ್ರಿ, ಅವನಿಗೆ ಒಂದ್ ತಾಸ ಅಭ್ಯಾಸ ಹೇಳಿ ನಾನು ಮತ್ತೆ ರೊಟ್ಟಿಗೆ ಹಚ್ಚಿರ್ತಾನ್ರಿ 9:00. ಅಂದ್ರೆ ನಿಮ್ದು ಒಂದು ಟೈಮ್ ಟೇಬಲ್ ಫಿಕ್ಸ್ ಆಗಿಬಿಟ್ಟಿದೆ. ಹೌದ್ರಿ ಸರ್, ಹೌದ್ರಿ ಸರ್. ಏನ್ ಅನಿಸಿದ್ರಿ ಮೇಡಮ್ ಅವ್ರೆ, ತಮಗೆ ಯಾವಾಗಾದ್ರೂ ಒಮ್ಮೆ ಆದ್ರೂ ಇಲ್ಲಪ್ಪ ನಾನು ಕೃಷಿ ಓದಿದ್ದೆ ಸುಮ್ನೆ ನೌಕರಿಗೆ ಹೋಗ್ಬೇಕಾಗಿತ್ತು, ಬಹಳಷ್ಟು ಜನ ಅಂತಿರ್ತಾರೆ ಸುಮ್ನೆ ಮಾಡಿದೆ ನಾನು ಇದನ್ನೆಲ್ಲ ಬೇಕಾಗಿದ್ದಿಲ್ಲ, ಆರಾಮ್ ಪಗಾರ ತಿಂಗಳ ತಿಂಗಳ ಪಗಾರ ಬರ್ತಿತ್ತು ಹೋಗಿದ್ರೆ ಅಂತಕ್ಕ, ನಿಮಗೆ ಯಾವಾಗಾದ್ರೂ ಈ ತರ ಒಮ್ಮೆಯಾದ್ರೂ ಏನಾದ್ರು ವಿಚಾರ ಬಂದಿದ್ಯಾ? ಇಲ್ರಿ ಸರ್, ಬಂದಿಲ್ರಿ ಸರ್. ಯಾಕಂತಂದ್ರೆ ನನಗೆ ಹೆಂಗ್ ಐತಂದ್ರೆ, ನಾನು ಬೆಳೆದ ರೀತಿ ಅಪ್ಪ ಹೆಂಗ್ ಬೆಳೆಸಿದ್ರ ಅಂದ್ರೆ ಹುಡುಗನ್ ಬೆಳೆಸ್ದಂಗ್ ಬೆಳೆಸಿದ್ರಿ ನನಗೆ. ಅದು ಏನಾಯ್ತು ಅಂತಂದ್ರೆ ನನಗ ಇದು ನನಗ ಟಫ್ ಅನಿಸ್ಲೇ ಇಲ್ರಿ ಇದು. ನನಗ್ ಇದು ಹೆಂಗ್ ಆಟ ಆಡ್ಕೊಂತ ನಾನು ಮಾಡ್ತೇನೆ ಅನ್ಸಕತ್ತೈತ್ರಿ ಇದು. ಹಂಗ ಅಷ್ಟು ನಾನು ಬಾಳ ಹೆವಿ ಐತಪ್ಪ ಕೆಲ್ಸ ಅಂತ ನಾನು ಯಾವತ್ತೂ ವಿಚಾರ ಮಾಡಿಲ್ರಿ. ಹೌದು, ಕೆಲಸ ಹೆವಿ ಅಂತಂದಾಗ ಮನುಷ್ಯ ಬ್ಯಾಸ ಆಗ್ಬಿಡತ್ತ. ಹೌದ್ರಿ, ಇದು ನನ್ಗೆ ಏನಂದ್ರೆ ನಾನು ಇದು ನಂದು ನನ್ ವೃತ್ತಿನ ಇದು ಅಂತ ನಾನು ಅದನ್ನ ಒಳ್ಳೆ ಇದ್ರಿಂದ ಮಾಡಕತ್ತಿದ್ರ ಎಲ್ಲಾನು ಅದು ಇದನ್ನ ಆಗಂಗಿಲ್ರಿ, ಹೆವಿ ಅಂತ. ನಿಮಗೆ ಇದು ಒಂಥರ ಗೇಮ್ ಆಟ ಆಡಿದಂಗ ಆಗ್ಬಿಡ್ತಾ ಇದೆ ನಿಮ್ಗೆ ಇದು? ಏನಿಲ್ಲ, ನನ್ ಕೆಲ್ಸ ನನಗೆ ಇದು ಒಂದ್ ಇದು ಅನ್ಸ್ಬಿಟ್ಟದ್ರಿ. ಇನ್ನಂದ್ರೆ ಹವ್ಯಾಸ, ಹವ್ಯಾಸ ಆಮೇಲೆ ಆರೋಗ್ಯ ಚಲೋ ಇರ್ತದ್ರಿ. ಆಮೇಲೆ ಆಕ್ಟಿವ್ ಆಗಿರ್ತಾರ್ರಿ ಮನುಷ್ಯ, ಏನು ಬೇರೆ ಕಡೆಗೆ ಲಕ್ಷ್ಯ ಹೋಗಂಗಿಲ್ಲ. ಇದು ಒಂದ್ ಚಲೋ ಅನ್ಸತ್ರಿ. ಒಳ್ಳೇದು ಮಂಗಳ ಅವ್ರೆ, ತಾವು ಕುರಿ ಸಾಕಾಣಿಕೆ ಮಾಡ್ಬೇಕು ಅನ್ನುವಂತ ಯುವಕರಿಗೆ ಯುವತಿಯರಿಗೆ ಏನು ಸಲಹೆ ಕೊಡ್ತೀರಿ? ಮಾಡ್ಬೇಕು, ನಾನು ಮಾಡ್ಬೇಕು ಅಂತಿರ್ತಾರೆ ಅಂತವ್ರಿಗೆ? ನೋಡ್ರಿ, ಯಾವ್ದೇ ಕೆಲಸ ಆದ್ರೂ ಶ್ರದ್ಧೆಯಿಂದ ಮಾಡ್ಬೇಕು. ಆಮೇಲೆ ಒಂದ್ಸರಿ ಸ್ಟಾರ್ಟ್ ಮಾಡಿ ಇರ್ತಾರೆ, ನನಗ್ ಲಕ್ಷ ಗಂಟೆ ಲಾಭ ಕತ್ತಿ ಒಮ್ಮಟ್ರಿ, ಇಷ್ಟ ಲಕ್ಷ ಲಕ್ಷ ಗಂಟೆ ಲಾಭ ಒಮ್ಮೆ ಬರ್ಬೇಕು ಅಂತಿರ್ತಾರೆ. ಹೌದು, ಅಂತಂದ್ ಅದನ್ನ ತಲಾಗಿನ್ ತಕೊಂಡ್ಬಿಡ್ರಿ. ಮತ್ತ ಕಡಿಮೆ ಬಂಡವಾಳದೊಳಗ ಕಡಿಮೆ ಅಂದ್ರೆ ಈಗ ಒಂದ್ 15-20 ಸ್ಟಾರ್ಟ್ ಮಾಡಿ ಅದನ್ನ ಕಡಿಮೆ ಬಂಡವಾಳದೊಳಗ ನೀವ ನಿಂತಿದ್ ಮಾಡ್ಬೇಕ್ರಿ. ಆಳಿನ ಮೇಲೆ ಒಂದ್ ಆಳ ಹಚ್ಚು, ನಾ ಹೊರಗೆ ಹೋಗ್ಕನಪ್ಪ ಇದನ್ನ ಮಾಡ್ಬೋದು ಅನ್ನೋದು ತಲಾಗಿನ್ ತಗೋದು. ನಾವ ಅದಕ್ಕೆ ಕೈಮುಟ್ಟ ಮಾಡಿದಾಗ ಲಾಭ ಐತಿ. ಇದನ್ನ ಯಾರು ಬೇಕಾದ್ರೂ ರೈತರಿ ನಾನು ಏನ್ ಸಲಹೆ ಕೊಡ್ತೀನಿ, 10-15 ಚಲೋ ಮಾಡ್ಕೊರಿ, ಮಾಡ್ಕೊಂಡು ನೀವು ಒಳ್ಳೆ ಲಾಭ ತಗೋಬಹುದು ಅನ್ನೋದ್ರಿ ಸರ್. ಒಳ್ಳೇದು, ನಿಮ್ಮ ಒಳ್ಳೆ ವಿಚಾರವನ್ನ, ನಿಮ್ಮ ಏನು ಕುರಿ ಸಾಕಾಣಿಕೆ ಅನುಭವಗಳನ್ನ ಹಂಚಿಕೊಂಡ್ರೆ ನಮ್ಮ ಕೇಳುವರೊಂದಿಗೆ. ರಾಯಚೂರು ಭಾಗದಲ್ಲಿ ಸಹ ಸಾಕಷ್ಟು ಜನ ಕುರಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಮ್ಮೆ ನಿಮ್ಮ ಫೋನ್ ಸಂಖ್ಯೆನ ಹೇಳಿ ನಮ್ಮ ಕೇಳುಗರಿಗೆ, ನಿಮ್ಮ ಹೆಸರು, ಫೋನ್ ಸಂಖ್ಯೆನ ಹೇಳಿ, ನಿಮ್ಗೆ ಏನಾದ್ರೂ ಆಸಕ್ತಿ ಇದ್ದವ್ರು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ. ಹಾ ಸರ್, ನಾನು ತರಬೇತಿ ಬಂದಿಲ್ಲ ಒಂದಿನ ನೋಡ್ಕೊಂಡು ಹೋಗ್ಲಿ ಸರ್. ತರಬೇತಿ ಕೊಡ್ತೇನೆ, ಎಲ್ಲ ತಿಳಿಸಿ ಹೇಳ್ತೀರಿ ಬಂದ್ರೆ. ಹಾ ಸರ್ ತರಬೇತಿ ಕೊಡ್ತೇನೆ, ಫ್ರೀಯಾಗೆ ಕೊಡ್ತೇನೆ ಸರ್. ಬಂದು ಬೇಕಾದ್ರೆ ಹೇಳ್ಕೊಂಡು ನೋಡ್ಕೊಂಡು ಹೋಗ್ಲಿ ಸರ್. ಒಳ್ಳೇದು, ಹೇಳಿ ಫೋನ್ ಸಂಖ್ಯೆನ ಹೇಳಿ. ನನ್ನ ಹೆಸರು ಮಂಗಳಾ ಕಿರಣ್ ನಿಲ್ಗುಂದ್. ನನ್ನ ಫೋನ್ ನಂಬರ್ 8971407241. ಇನ್ನೊಮ್ಮೆ 8971407241. ಒಳ್ಳೇದು ಶ್ರೀಮತಿ ಮಂಗಳಾ ಅವ್ರೆ, ನಿಮ್ಮ ಕುರಿ ಸಾಕಾಣಿಕೆ ಅನುಭವಗಳನ್ನ, ಮಹಿಳೆಯಾಗಿ ಕುರಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಿರ್ತಾವ, ಅದು ಅದರಲ್ಲೂ ಕಲಿತಂತ ನಮ್ಮ ಹೆಣ್ಮಕ್ಳು, ಬಹಳಷ್ಟು ಮಂದಿ ಕಲಿತಂತವ್ರು ಮಾಡೋದಿಲ್ಲ. ಯಾರೋ ಈ ಓದ್ಲಾರ್ದವ್ರ ಹೆಣ್ಮಕ್ಳು ಅವ್ರು ಇವ್ರು ಎಲ್ಲ ಎಮ್ಮಿ ಸಾಕಾಣೋದು, ಕುರಿ ಕೋಳಿ ಕುರಿ ಮಾಡ್ತಿರ್ತಾರೆ. ಆದ್ರೆ ಓದಿ ಸಹ ಒಂದು ಒಳ್ಳೆ ಉದ್ಯೋಗ ಅಂತ ಹೇಳ್ಬೋದು. ಸ್ವಂತ ಗಳಿಸ್ತಾ ಇದ್ದೀರಿ ಮನೆಯಲ್ಲಿ ಮಕ್ಕಳ ಜೊತೆ, ಗಂಡರ ಜೊತೆ ಮತ್ತು ಮನೆಯ ಮಂದಿ ಜೊತೆ ಎಲ್ಲ ಎಂಜಾಯ್ ಮಾಡ್ತಾ ಈ ಒಂದು ಕೆಲಸದಲ್ಲಿ ತೊಡಗಿದಿರಿ. ನಿಮ್ ಹಾಗೆ ಕಲಿತಂತ ಸಾಕಷ್ಟು ಜನ ನಮ್ಮ ಯುವತಿಯರು ಯುವಕರು ಇಂಥ ಸ್ವಯಂ ಉದ್ಯೋಗದಲ್ಲಿ ತೊಡಗಿಕೊಳ್ಳಿ ಅಂತ ಹೇಳೋಣ. ನಿಮ್ಮ ವಿಚಾರವನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡದಕ್ಕೆ ನಿಮಗೆ ಆಕಾಶವಾಣಿ ಪರವಾಗಿ ಮತ್ತು ರಾಯಚೂರು ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಕುರಿ ಸಾಕಾಣಿಕೆಯಲ್ಲಿ ತೊಡಗಿರುವ ಕೃಷಿ ಪದವೀಧರ ಮಹಿಳೆ ಶ್ರೀಮತಿ ಮಂಗಳಾ ಕಿರಣ್ ನೀಲ್ಗುಂದ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೆಯೇ ಭಾರತೀಯ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಜಿಲ್ಲೆಯಲ್ಲಿ ಶೇಂಗಾವನ್ನು ಬಿತ್ತನೆ ಮಾಡುವಂತಹ ರೈತ ಬಾಂಧವರು KRG-1, Ajaya, Kadari-9 ಈ ತಳಿಗಳನ್ನು ಬಿತ್ತಬಹುದು.

ತೊಗರಿ ಕೆಂಪು 4,900 ರೂಪಾಯಿಯಿಂದ 6,405 ರೂಪಾಯಿ, ತೊಗರಿ ಬಿಳಿ 5,786 ರೂಪಾಯಿಯಿಂದ 5,786 ರೂಪಾಯಿ. ಈಗ ಲಿಂಗಸಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಸಜ್ಜೆ ಇತರೆ 1,850 ರೂಪಾಯಿಯಿಂದ 1,860 ರೂಪಾಯಿ, ಭತ್ತ ಸೋನ 2,240 ರೂಪಾಯಿಯಿಂದ 2,400 ರೂಪಾಯಿ, ಸೂರ್ಯಕಾಂತಿ ಸೂರ್ಯಪಾನ 5,700 ರೂಪಾಯಿಯಿಂದ 5,700 ರೂಪಾಯಿ, ತೊಗರಿ 4,700 ರೂಪಾಯಿಯಿಂದ 5,300 ರೂಪಾಯಿ. ಇದುವರೆಗೆ ರಾಯಚೂರು ಹಾಗೂ ಲಿಂಗಸಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರವನ್ನು ಕೇಳಿದಿರಿ. ಕೃಷಿರಂಗ ಕಾರ್ಯಕ್ರಮ ಮುಂದುವರಿಯುವುದು. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ ಎಲ್ಲ ಮಣ್ಣಿಗೆ ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು. ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ ರಾಮಸಮುದ್ರದ ಶ್ರೀ ಪುಟ್ಟಮಲ್ಲೇಶಗೌಡ ಹಾಗೂ ಸಂಗಡಿಗರಿಂದ ಗೊರವರ ಪದಗಳು. ಶಿವ ನಮ್ಮಪ್ಪಾಜಿ ಹೋಳುಮಲ ಮೈಕಾರ ಹುಟ್ಟಿರದು ಉತ್ತರ ದೇಶ, ಬೆಳೆದದು ಕತ್ತಲ ರಾಜ್ಯ, ನೆಲಗೊಂಡದು ಏಕಾಂಗಿ ಮಲ ಶಿವ. ಏಕಾಂಗಿ ಮಲ ಒಳಗೆ ನೆಲಗೊಂಡು ಕುಂತೂರು ಮಠಮನ ಶೇರಿ ಪಂಚೋದೇಕ್ಷವಾಗಿ ಪರನಾರ್ಗ ಶೋಧ್ರವಾಗಿ ಎಣ್ಣೋ ಮಣ್ಣೋ ಏಳನ್ನು ಕರೀತಲ ಜಾತಿ ಕಣ್ಣೆತ್ತಿನ ಹೊಡಿಲ ಮಾದೇವ ಅಯ್ಯ ಮೂಡಾಲ ಗೆರೆಗ ವೈತಾರಪ್ಪ ಮೈಕಾರ ಸಿಕ್ಕೆ ಹೋಗ ಕಾಲದಲ್ಲಿ ನಮ್ಮಪ್ಪಾಜಿ ಯೋಳಮಲ ಮೈಕಾರ ಆ ಕೆಟ್ಟ ಮುಂಡವನ್ನುಣಸಬಿ ಅವನ ಕಾಳಗ ಬಾಳ ಬಡತಾನ ಬಂದು ಹೋಗ್ಬಿಟ್ಟು ತಿನ್ನ ಇಟ್ಟು ಬೆಲವಾಗಿ ಕುಡಿ ಅಮಲಿ ಪಾಯಸವಾಗಿ ಗಂಡ ಎಡ್ತಿರಿಬ್ರಿಂದ ಒಂದು ಬಟ್ಟೆ ಆಗೋಗ್ಬಿಟ್ಟು ಶಿವನೇ ಒಂದರ ಉಲ್ಲಿ ಕಿತ್ಕೊಂಬಂದು ಕೌದಳ್ಳಿ ಸೋಮಾರ್ ಪ್ಯಾಟ ಬೀದ ಒಳಗೆ ಒಂದುಡ್ಡು ಮಾರ್ಬಿಟ್ಟು ಶಿವ ಎರಡ್ ಕಾಸ ಗಂಡ ಎಡ್ತಿರಿಬ್ರು ತಿನ್ಕೊಂಡು ಎರಡ್ ಕಾಸ ಮಡ್ಡಿದು ಹೂಬ ತಕ್ಕಂಡು ಮಾದೇವ ಮಾದೇವ ಲಂದಾಳಪ್ಪ ಮಾದೇವ ಅಪ್ಪನವನ ಏಳಮಲ ಮಹಿಕಾರ ಮಾದೇವ ನನ್ನ ಬಡಸ್ಥಾನ ಬಯಲು ಮಾಡಿ ಸಿರಿಸ್ತಾನ ಕೊಡಪ್ಪ ಅಂತ ನೆನೆ ಆ ಕಾಲದಲ್ಲಿ ಆ ಕೆಟ್ಟ ಮುಂಡವನ್ನುಣಸಬಿ ಅವನ ಕಾಳಮ್ಮ ನಿಜ ನೋಡ್ಬಿಟ್ಟು ಮೈಕಾರ ಮಹಾದೇವ ಏಳು ಮಂದಿ ಸ್ವಸ ಏಳು ಮಂದಿ ಗಂಡು ಮಕ್ಕ 30 ಮಂದಿ ಮೊಮ್ಮಕ್ಕ ಅಷ್ಟೇ ಸೂರ್ಯ ಕೊಟ್ಟವನಪ್ಪ ಮೂಡಾಳಗಿರಿಯ ಮಹದೇಶ್ವರ ಅಷ್ಟೈಶ್ವರ್ಯ ಸಿರಿ ಸಂಪತ್ತು ಭಾಗ್ಯ ಕೊಟ್ಟಂತ ಕಾದಲಿ ಆ ಕೆಟ್ಟ ಮುಂದೆ ಕಾಳಮನಿಗೆ ಗಂಧದ ತೊಟ್ಟಿ ಗಾಜಿನ ತೊಟ್ಟಿ ವಜ್ರ ತೊಟ್ಟಿ ಒಳ ತೊಟ್ಟಿ ಅಪರಂಜಿ ತೊಟ್ಟಿ ಏಳಟ್ಟಿ ಕಟ್ಟಿಸಲಂತೆ ಶಿವನ ರಾಮ ಲಕ್ಷ್ಮಣ ನಾವು ಎರಡು ಕಣ್ಜಣ ತುಂಬಲಂತೆ ಅಷ್ಟು ಭಾಗ್ಯ ಕೊಟ್ಟವರಪ್ಪ ನೀಲ ರಾಜಮ್ಮ ಭದ್ರಾಜಮ್ಮ ಸುವರ್ಣಮ್ಮ ಅಂತ ಏಳು ಮಂದಿ ಸ್ವಸರ ಭಾಗ್ಯ ಕೊಟ್ಟಂತೆ. ಇದಲ್ಲದೆ ಕೆಟ್ಟ ಮುಂಡವನ್ನು ಉಣಸಬಿ ಅವನ್ ಕಾಳಮ್ಮ ಬಾಣದ ಕೆಬ್ಬ ಬದಲೇ 330 ಗಂಟೆಗೆ ಎಳ್ಳು ಬೆಳೆದ್ರ ಆಶೆ ಹಾಕೊಂಡು 27 ಕಚ್ಕೊಂಡು ಹೋಯ್ತೆ ಅಂದ ಬಿಟ್ಟು ಉಣಸಾಕೆಂಡ ಬೆದ್ದಿಲ್ ಕೆಂಡ ಕಗ್ಲಿ ಕೆಂಡ ಮೂರ್ ಜಾತಿ ಕೆಂಡ ತಂದು ಎಳ್ಳು ಕಣದ ಬಳಸ ಬಿಟ್ಕೊಂಡು 27 ಕಚ್ಕೊಂಡು ಹೋಗೋದು ಕಣ್ಣಾರ ಕಂಡದೆ ಒಂದು ಉಂಟ. ಆದ್ರೆ 20 ತಲಾ ಬುಂಡ ಜಬ್ಬ ಹಾಕ್ಬಿಟ್ಟು ಎಳ್ಳು ಕಿತ್ತು ಆಶೆ ಕಿಡ್ತಿರಂತೆ. ಅಷ್ಟು ಭಾಗ್ಯ ಕೊಟ್ಟವರಪ್ಪ.